بسم الله الرحمن الرحيم. الحمد لله رب العالمين، والصلاة والسلام على أشرف الأنبياء والمرسلين، سيد الأولين والآخرين، سيدنا ونبينا محمد وعلى آله وأصحابه أجمعين، أما بعد. قال الله تبارك وتعالى: إن هذا القرآن يهدي للتي هي أقوم ويبشر المؤمنين الذين يعملون الصالحات أن لهم أجرا كبيرا. صدق الله العظيم. لبت أخونا أختن، السلام عليكم ورحمة الله وبركاته. أدي كيرد القرآن كي أقول من دستور أقول من أولين باغوتا أولين نوان أقول فرهم غطغا بيان كود دبا فوا فوتين أدي مفوتا كي أقول من نن أم سيدا كم بلو مغا مغدك كافي إنكا ميريك درشو غاوس ಅವನ ಬೇಣುವನಿ ಅವಮೆನ್ನ ಕೀರಿದು ಕುರಾನ್ ದಕ್ಕ ಸೀದಾ ಮಗಿಗೆ ಮಗ ಕಂಗ್ ಅಲ್ಲಿ ಅಲ್ವಾಲ ಅದೇ ಈಗ ಕುರಿಗ ಸಾಗೊಂಡು ವಾದಿ ಫವಾನೆ ಮೌದುವೆ ಮಗಿಗೆ ಬಾ ಇಸ್ಲಾಂ ದೀನುಗ ಅಂಗಿನುಗೆ ಮಕಾಮ್ ಅದ ಕೀರಿದು ಕುರಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಅಗ್ಮಾ ಬಿ ಇರ್ಷಾತವ್ಗ ಅಲೀಗ ಅವಮೆ ಮಿಕಂತತ್ತ ದನಗನ್ನ ಬೇಣುವನಿ ನೀವುಗೆ ವಾಹಕತಕ್ಕೆ ಅವಮೆನ್ನ ಬೇಣುವೆನ್ನುವಾನೆ ಎರಡು ಮಗುಮೆನ್ನ ಹಾಕಿಗಂಗ್ ಒಳಗೆ ಫಿಲಾನೆ ಅದಕ್ಕೊಮ್ಮೆ ಕಸ್ ಮಗುಗೆಂಬ ಇಸ್ಲಾಂ ದೀನುಗ ಅಂಗಿನುಗ ಮಕಾಮ್ ಮೆಮೌಗುವಂಗ್ ಅಲ್ಲಿ ಅಳ್ವಾಲುಮ್ಗ ಕುರೀಗ ಕುರಾನ್ ಅವಮೆನ್ ತದಬ್ಬುರ್ಕೊ ವಿಷ್ಣಾಲಿನ್ ಜೆ ಫೊತೆ ಮಿರೇಗ ಕಿಯವ ವಿದಾಳಿ ದೆ ಸೂರಂಗ್ ಏ ಶೋರಾ ಸೂರತ ನಮ್ದು ಸೂರತ್ಗೆ ಕುರ್ ಖುಲಾಸಾಯ್ ಗಾಗಣಕ ಫಸ್ಟ್ ಮಿಡ್ ತೆರೇಗ ಗಿನಿಸ್ತವೆ ತು ಬಲಾನ ಅದೇ ಅವಮೆನ್ನ ಮಿರೇಗ ತಕ್ರಾರಕ್ಕೊ ಅಡುಗೆಂದಿ ಆಯತೆ ಇನ್ನ ಫಿ ಝಾಲಿಕ ಲಾಯ ವಮಾ ಕಾನ ಅಕ್ಥರುಹುಮ್ ಮುಮಿನೀನ್ ಅದ ಅವಮೆನ್ ಎಮ್ಮೆಂದ ಸೆಂಗೇನೆ ಅಲ್ಲಾಹ್ ಸುಬ್ಹಾನಹು ವ ತಾಲಾಗ ನಬಿಯ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾಗೆ ಹೇದ ಕುರಬಿ ತೇರ ಅಹರು ಹೇದ ಕುರುಬಾ ಫನಿ ಅಕೀದಾ ಹರ್ದನಾ ಕುರುಬು ಮಟ್ಟಕ ಅದ ಕೀರಿದು ಕುರಾನ್ಗ ಮಿವನಿ ಗಾಗಂಡಕ ಸತೇಕ ಸಾದ ಸೂರ ಮಿ ಸತೇಕ ಸಾದ ಸೂರತವ್ಗೆ ತಿರೇಂ ಅಡ್ಡೆ ಹಸೂರತಕಿ ಮಕ್ಕಿ ಸೂರತ್ತ ಏ ಮಕ್ಕಿ ಸೂರತವ್ಗೆ ಮ್ಯಾಗಣ್ ಮಕ್ಸದಕಿ ಅಕೀದಾಗೆ ಮಚ್ಚಂಗ್ ಅಲ್ಲಿ ಅಳ್ವಾಲು ಅಕೀದಾಗೆ ತಿರೇಗ ಹಿಮಿನನಿ ಅಲ್ಲಾಹುಗೆ ಕಶ ಕುಳದುಂ ವಂತಕಂ ಅಲ್ಲಾಹುಗೆ ಕವಂತಕಂ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ರಿಸಾಲತಕಿ ತೆದು ಹಕ್ಕು ರಿಸಾಲತಕ್ಕಂ ಕುರಾನಕಿ ಹಕ್ಕು ಹೆಚ್ಚಕ್ಕಂ ಕಿಯಾಮದ ಸನ್ನಾನಕಂ ಮರುಮಫಹು ಅಲುಂ ಅಲ್ಲಾಹ್ ಸುಬ್ಹಾನಹು ವತಾಲಾ ಮೀಸ್ತಕುಂ ದಿರ್ವಾನಕಂ ನಿಕಂಕಮ್ಗೆ ಮಚ್ಚ ಮ್ಯಾಗಣ್ ಗೊತ್ತೆಗ್ಗ ಅಲ್ಲಿ ಅಳ್ವಾಲಿ ಫೋನಿ ಎಂಕಮು ಮಿರೇಗ ಕೇವಾ ವಿದಾಳುವಿ ದೆ ಸೂರತ ಕೀವೆಸ್ ಮಕ್ಕಿ ಸೂರತ್ತಕ್ಕೆ ಮುಡಿಂ ಬಸ್ ವಾಹಕತಕ್ಕೆ ಮಚ್ಚ ಬಿನಾ ಫೋನಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಏಕಿ ಜಮಾನ್ ತಕುಗ ತಫಾತ್ ರಸೂಲ್ ಬೇಕಲು ಫೋನುಬಾ ಫೋನಿ ಏಗ ತೆರೆಗ ಶೋರಾ ಸೂರತುಗ ವರ ತಫ್ಸೀಲ್ ಕೊಂ ಕುರ್ ಖುಲಾಸಾಯ ಗೊತ್ತುಗ ತಫ್ಸೀಲ್ ವೆಸ್ ಲಿಬೆಮು ನಮೇಶ್ ತಂಕುಳ ಕುರುಕೊ ಎಹೆನ್ ಸೂರತ್ತವ್ಗ ಬಯಾಮ್ ವಿಫವ ವರಬ್ಬುರಿನ್ ಖುಲಾಸಾ ಗೊತ್ತೆಗ್ಗ ಐಸವನಿ ರಸೂಲ್ ಬೇಕಲುಂಗೆ ವಾಹಕತಂ ಎ ರಸೂಲ್ ಬೇಕಲು ಫನುವುನು ಕೌಮುಗೆ ಮೀಹುಂ ಎ ರಸೂಲ್ ಬೇಕಲುಂಗೆ ರಿಸಾಲೆ ದೊಗು ಕುರುಮು ಅಲ್ಲಾಹ್ ಬ್ಯಾಮಿಹುಂ ಹಲಾ ಕುರಬ್ಬ ನೆತಿ ಕುರಬ್ಬ ಗೆಂದೇವಿ ಗೊ ಬಯಾನ್ ಕುರಬ್ಬ ಫವಲ್ಲಾ ವಹಿ ಕುರಬನಿ ಇನ್ನ ಫೀದಾಲಿ ಕಲ ಆಯ ಹಮ ಕಸರು ಮಿಕಂ ಕಮ್ಗ ಇಬ್ರತ್ತರಿ ಫಿಲಾವಳತ ಕೆವ್ವೆ ಒಮಕಾನ ಸರ್ವ ಮೋಮಿನೀನ್ ಏಕಮಗು ಗಿನ ಮೀಹುಂ ಏನ್ ಇಮಾನೆನ್ ನುವೆ ಏ ಮಕ್ಕಾಗೆ ಮುಶ್ರಿಕುನ್ನ ಖಾಸೆ ಗೊತ್ತೆಗ್ಗ ಆಮ್ ಗೊತ್ತೆಗ ಕಿಯಾಮತ್ ಕಾಯಂ ಒಂದೆಂಗ್ ಅನ್ನಾನೆ ಬಯಕಂಗ್ ಇನ್ಸಾರಂಗೆ ಎ ಮೆಫುರತ ಮೂಸಾ ಅಲೈಹಿ ಸಲಾಂಗೆ ವಾಹಕ ತಫ್ಸೀಲ ಕಾಯಕುಗ ಏ ಫಹುಗ ಇಬ್ರಾಹಿಂ ಅಲೈಹಿ ಸಲಾಂಗೆ ವಾಹಕ ಏ ಫಹುಗ ನೂಹ್ ಅಲೈಹಿ ಸಲಾಂಗೆ ವಾಹಕ ಹೂದ್ ಅಲೈಹಿ ಸಲಾಂಗೆ ವಾಹಕ ಸಾಲಿಹ್ ಅಲೈಹಿ ಸಲಾಂಗೆ ವಾಹಕ ಲೂತ್ ಅಲೈಹಿ ಸಲಾಂಗೆ ವಾಹಕ ಶುಯೈಬ್ ಅಲೈಹಿ ಸಲಾಂಗೆ ವಾಹಕ ಮಿ ವಾಹಕೊಮ್ ಮಿ ವಾಹಕ ಫಹುಕಮ್ ಎನ್ನನಿ ಫಹಲಕನಾಹು ಮಿ ಬಾಮಿಹುಂ ತಿಮ್ಮಂ ಅಲ್ಲಾಹ್ ಹಲಾಕು ಫಕದ್ದಬೂಹು ಫಹಲಕನಾಹು ಮಿ ಬಾಮಿಹುಂ ಎ ರಸೂಲ್ ಬೇಕಲುಂ ದೊಗು ಕುರಿಯೆ ತಿಮ್ಮಂ ಅಲ್ಲಾಹ್ ಬಾಮಿಹುಂ ಹಲಾಕ್ ಕುರಬ ನೆತ್ ಕುರಬಿಮೆ ಇನ್ನ ಫಿ ಝಾಲಿಕ ಲಾಯತನ್ ವಮಾ ಕಾನ ಅಕ್ಥರು ಮುಮಿನೀನ್ ವರಗ್ಗಿನ ಫಹರ್ಮತಿ ಮಿರೆ ಗಡಿ ಫಿದಾಕ್ವಾನೆ ಎಮ್ಮಿ ಅಗುಮೆಂ ಬೆಸ್ ಕಿರಿದು ಕುರಾನ್ಗೆ ಮಿ ಮೋರಿ ತಾಯತಕುಂ ಇಬ್ರತಕ್ಕೆ ಲಿಬಿಗನ್ನು ಬಿ ಅಗುಮೆನ್ನ ಬೆಸ್ ಸೊತಿ ಹಮ ಐನ್ಸಾರ್ ಅಗೊಮೆ ಬೆಸ್ ಕುರಾನುಗ ಅಂಗವಾ ಫವ ಗೊತ್ತಾ ಖಿಲಾಫಂ ಉಳೇಕಮ ಬನ್ನಿ ನಮ ಅಗೊಮೆನ್ನು ಬೆಸ್ ಅನ್ನಾನಿ ಹಮ ಎಫದ ಫಿಲಾವಳ ತಕೆ ಇನ್ಸಾರ ತಕೆ ಅಗೊಮೆನ್ನ ಹುರಿ ಇನ್ಸಾರ ತಕೆಂಗೆ ನಮ್ಮ ಅಲ್ಲಾ ಕುರ ಮಮ್ಮ ಕಾನ ಅಕ್ಥರು ಮುಮಿನೆ ಹೇಗೆ ತೆರಂಗಿನ ಮೀಹುಂ ಇಮಾನೆ ನುವೆ ಎ ಇಬ್ರತ್ತರಿ ಫಿಲಾವಳ ತಕೆ ಲಿಮ್ಮ ಫಹುಗಸ್ ದೆನ್ ನಮ್ದು ಸೂರತ್ತುಗ ಅನೇಕ ಕಾವೆಸ್ موسیٰ علیہ السلام کے واحق ہے، یہ فوق سلیمان علیہ السلام داؤد علیہ السلام کے واحق ہے، سلیمان السلام اللہ سبحانہ و تعالیٰ ونی مڑی دنیا کے ورکن دے واحق ایک ترے گا اللہ کا کشک کل دنبن تکم کے واحق ہے بلقیس کے تخت کے نوما اے آیت کیوا ودالو ریمان میں حقید تسکر بیاغو من حساس وگم بس دیے اد اللہ کا کشک کل دنبن تکم تصورم بیرو کا ملن بس اے میں مکہ ان رسول اللہ صلی اللہ علیہ وسلم شام کرے کرو بی دترو فلا نی نندے فونی اسرائے اے ریگنڈے کو کڑا کڑا وقت کڑا تیرے گا می مکہ کے حرم فلوں بیت المقدس ہمیں ایرو دترو کروانی تیم مہو گے دترے گوس فاوما نمیس رسول اللہ صلی اللہ علیہ وسلم کروبا فوا دترو فلا کی ریگنڈے کے کڑا کڑا وقت کڑا گے تیرے گا کرو بی دترو فلے مکہ کے مشرکوں گے میں بڑن حیران بی ایمی ہم قبول نکوری کانتا اے دترو فلو نمیوا فوا ڈاگنڈے کانگے میں فرطم قبول کرو بی ابو بکر صدیق رضی اللہ تعالیٰ عنہ ادھکو میں کس یہ فہوگا بیت المقدس ان ہنگڑ کھڑا تو کربا اللہ حضرت کتم وڈائے گن ودا تو فل نندے فو نی معراج ارا وڈائے گتو ادے کم میں کس یہ ور ویس حیران کم بڑ حادثہ ہے بلقیس کے تخت سلیمان علیہ السلام گاری ہے گنو مکی انا تے کبھی قبل ان یرتد الیک طرف للو گے اس فی لپالو ما ور کوری لپا پھڑو الوم گے کوری گے تیمنے گنس دے نے ار بلقیس گارس کینے تو کینت تو گنے کتا منٹ تو نگی کتا سکون تو تصور بیرو گا حساب قرآن کینت اللہ کا کش کل دم بن تک ایسا بلقیس وس امام بھی تمہیں امام بھی جاد کو میں کس می خلاصہ واحق می صورت ہو گئے سونی اگو میں من عبرت کے لبگا نمبی اگو میں نبی سوتی اللہ کا کش کل دم بن تک اگو میں قبول نکو فینا اگو میں سزا لبی دانے اہن کموں اگو میں قرآن اگو میں دکا تھیدم اگا ہفم بھی فرصت می اکن اصلاح کرمت تک ادے کو میں کس میرے گاؤں کنا فا مودو کی ورت تفصیل کو دیوے نہ مودو نہ میں خلاص ہے گتو گا اگو میں نن اولم فلا نے ور اگو نے اتگین سے تو بلان ادے انگینوں کے مقام اسلام دینو گا می دو پوری ہاتن کو میں سالے لے نی انگینوں نا مقام نتے انگینوں کے حق تو بنی نی گڑا گا نی فے این کم اگو میں ما بگیم وا اسلام دینو گا انگینوں نے دی فوا مقام کی کو با کن دنگ تو مٹ کا میں فرت مس جہنی اسلام دین امگو کری گا انگینوں نے دی فوا مقام کی کو با تو بلال ادا کیا لی مرگو میں نے انگین اسلام دین دبوا فاو مقام ادا اسلام دین امو کو کوری گا حالتا بلال آئیرو کیری دو قرآن اے امی سیدھا کم بڑو گن با مگا مگدک کافین افوین ارگو میں نے حریحہ چا بیانو بے کود دبوا اے فتون ارگو میں نے لبے فلاورتا ہوگی ترے گا فلاورتا کم یننی اسلام دین امو کو کوری گا انگینو گے ایویس مقام مجتمع گا نکا کینہ تو نانی انگین دریا کو لبے کمو گے خبر لبی جنما مون اندیر وگین گوسوا رولی اننی قرآن آگو میں بیان کو دیون اسلام دیمو گے کوری گا حالے تو گوتا میرا انہل سورت گے فانساس ابن آتو گا اللہ وحی قرآن بانگو نی وَإِذَا بُشِّرَ أَحَدُهُمْ بِالْأُنْثَى ظَلَّ وَجْهُهُ مُسْوَدًّا وَهُوَ كَظِيمٌ دیوے ترجمہ بلو والو باتی آیت نمبر سرگون وانی می کیا دیبا کیا دیفا اے فانساس ابن آئے اے بامی کنن انگین دریگ گے افاویر خبر دوی جنما امی کنگے مونو تن اندیر وگن دے لل وجہ مسودن وہو قدیم رولی ایشکن رب وگن انگین دریگ قبول نکر انگین نا مقام نیتو مگے امی بڑا سبب ہم امی رومو زخرف سورت گے ستران ایتو گا ایسا اللہ سبحان و تعالی وحی قربا فنی اے مکہ گے مشکن ملائکتو نکی اللہ گے انگین درین کم بنے امی ہن فرہن دارین نسبک کری امی تخد امی ما یخلق بنات واصفاکم بالبنین امی ہن فرہن دارین اللہ انہن داری اے پس دلیلیں گوتی نو امی ہن گو اللہ ہوئے قربانی ہم اتا گوز امی ہن انہن دارین گے افاور خبر دوی جنب ویدہ بشر احدهم بما ضرب للرحمن اللہ ہن امی ہن نسبک کرا انہن دارین امی ہن نسبک کرا فینم امی ہن ابنانی کی کے ظل وجهه مسودا وهو قديم هم امي هونگه مون تن اندير وگين رولي ايسكن رب وگين امي نور هومگه جاوين وتي مولي دنيه فتريف اربينگه تريگ اسلاندين اي اربينگه تري امي اسلاندين اومگه كوريگ امي فرتم مرحله امي قران اگو مي اونگن نادي انگين گه ايفس مقام نكن انگين دري کو لبي كم گه خبر لوي جن امي هونن ايفور بڑو نورکلن نه دين کی وے تو امی گم گوتن نور گم فال کرم دی ای انہن درین لبنی قران الگو مننا اے گے دے سبب بیان کو دے بنی اے اگن فرن دے سبب اے سبب وجنا ما گم اس بیان بلال قران کا ہم دے سبب بیان کر با ఏం కమ్ముగా మీకు అంగిన దర్యకు లిబి జనమ దిరిగుట్ట వడుల ముందు మియాదూస్ మలిక్ ఫహద్ బాబు మలిక్ ఫహద్ కురిమతి ఆగం నుకుమిగిన దాయర్ షార్ ఇబ్నా ఇబ్రాహిముల్ ఖలీల్ మౌగే అనే ఫరాత్ హున్నాన హుస్తనే ఎయి ఏ దిరి తిబ్బ అంగిన దరిం వడుల ముందు తంగ్ ఎకం గిన బైక నేంగే నేత మక్కాగి బైబ్ మీ నవ్విస్ నేంగే ఎకం వర తారీఖ్ దిరాసా కురా మీకు దక్కాబుని మీ ఎతనే ఎంగేహే మీ వకితనే నాగుని సగుని ఎంగుని వరఫం దీరి తిబ్బ వాళ్ళది కీవెతో బేణు మెన్ను అంగిన దరి మకామెన్ నతి ఇస్లాం దేమోగ కురీగా ఎకమ కల్గో మెన్న మికమామెది విష్ణా ఫికుర నుకురవే అది ఏం కమం సూరతు తక్వీర్ ఇదర్శం సుఖు విరత్ మి సూరతుగె అవ్వన ఆయత నోన ఆయతుగ అల్లా సుబ్హాను వతల ఏకం బయన్ కురబాఫన్ వైదల్ మౌఊదతు సుఇలత్ బిఐ దంబిన్ కుతిలత్ ఖియామత్ దుఖున్ అల్లా సుబ్హానహు వతాల ఎదరిన సువాల్ కురబానే కుం ఫాఫాక హురితో తెబాన్ తెకుదింగి మైం బఫెన్ తెకుదిన్ దిరితిబ్బా వడులి బిఐ దంబిన్ కుతిలత్ ఎబ్బెస్ ఫాఫెన్ ఎదరింగి తఫ్సీర్ ఎమరిం బిదాల్వని దిగో తకట ఎమీ హుం కత్తులు కురముందే ఎదరి నుర్హుం ఫాల్ కురముంగస దరిన్ లిబిజ్ జన్నమ కురానకమైన దర్యకు లిబిజ్ ఎహమెజ్ ఎమీ హుం దిగో తకట మరముంది ఎగ్గొతకి హాహర్ వందెం ఎక్కుజ బడుకురని మమ్మయ బప్ప బయవిరి వేగెం ఉఫల ఎక్కుగ నమేష్ హంగ్ హర్ ఫురే ఇరు బప్ప హున్నాని వళె కొనెఫ వాళ్ళు తెరే గొస్వ బళె కొనలా దెన్ మమ్మ కార్యమున అవ తయారు కొల్లాసే దెన్ మమ్మ యా బప్ప దరిఫుడు గోవాగిందని దరిఫుడంగి ఇవని తిమిన కొమ్మిస్ తనకం గాతిమాగి మిహి గేక గెందనికం గెంగ్ గొస్వ వాళ్ళకుండా తెరే వాళ్ళకుండు కార్యం ముట్టి ఫమి బునని దరిఫుడా వాళ్ళకుండా తెరే బలా బలాడు కుడకుజ్జ నుయిస్నేను బలాలం వెగి బోధి కొల్లాయరం మమ్మ యా బప్ప దెమి హుంగికు గొప్పాలని దరిఫుడు హలేలోని బప్ప మమ్మ తిమిన సామకు ఫస్ట్ సలాఫ్ అన్నని ఖురాను కమితి మీ అవును దక్క వాహకెన్ను ఇస్లాం దేమో కురిగి ఎగ్గొయి తఫ్సీలు మెరింగ్ దేవన గొత్తక బయాన్ కురవ్వని అన్ విహంకారి వీమ ఎక్కడ వాళ్ళగొండుకి కార్యం మిదని ఎత్తుం ఫమ్మ తీగోగి అంగి మీ విహని ఫిరియం కుజ్జ వెజ్జియాగ వాగి అన్నని అంగిం కుజ్జ వెజ్జియా దిరి హుట్టాయి వాళ్ళతో తిరంగళాల ఫస్ట్ హారన్ ఏ వాహక తక్వీరు సూరత్గే అవ్వనాయత నోనాయత కమితి ఎక్కుదిన్న కియాముద్దు హుం సువాల్ కురవేనే కుం ఫాఫాయక హురతో తెకుదిన్ కతు కురే ఫోని దయ్యి దంబిన్ కుతిలత్ దెంగతి కీవెతో మీ గొప్ప అంగిన్ కుది మరమున్ దేయ్య మీహు దేశ బాబే కురాన్ నగమిన బయాన్ కొద్దివ్వని ఫురతమ సబాబెక్కంగా అందని అంగిన్ దరీన్ ఎమిగున్నకి ఫకీరు భయ అంగిన్ దరియకు లిబిజ్జియ అంగిన్ దరీన్నకి నాజుక్ గొతెగ్గా ఘనాగె తిరేగా హెదుబడు ఆ కుది భయ ఎమిగున్న హరద కురంజే బుడ మీది అగుమె బలాలి మిస్సింగ్ ఎన్ అగుమ ఉష్ణమ గుసీగు ఎంగ్ తిమిన్నకి ఫకీరు మీ ఏం దరి అంగిన్ దరికు లిబిను ఎనకు కురంజే హరద్ ఇతురు ఏం వెజ్ బేణుమను మస ఫకీరు కమకి అన్నాని ఏమే మరముంది అనే సబకంగా ఖురాన్ అగుమైన బయాన్ కొద్దివ్వని ఎమీ ఉన్నకి హాబుడు ఫకీరు బయన్ నూనె ఫుదేవరు ఆమ్దని లిబే నమేస్ బీరు అతి ఫకీరు కంగ్ అతువిదానే ఇతర ఖరదు కుఫీమా ఆమ్దని హుసగి హింగాదానే ఏమేం మీ సబబాహురు కురిగా ఫకీరు బై ఆయమ కీనత్తు ఖరదు కురాని మేము మరని ఫకీర్ ఎన్నో నమేస్ అతువజ్జనమ్మ దరిఫుల్ అంగిన్ దరియకు లిబిజ్జనమ్మ ఏ దరిఫుల్ ఖరదు కురీమా రుఫియా ఫాయసా హుసగి బీరు ఫకీర్ విధానకంగ బీరు ఇవ్వ ఏం కమ్మ మరముంది ఖురాను గాయబు మీ ఇస్లాం దినముగా కురీగా హాలతో ఇగ్గోయి మీ దశబాహురే మరముంది ఖురాను గాయబు బయాన్ కురబాఫ్ దెన్ అంగినుగా మకామన్ నెక్కముగ అనే దలీల్ ఇస్లాంతి నమ్ముగ కురీగా అంగినుగ ఎవ్వెస్ మకామ ముస్తమోగ నెక్కముగ దేవన దలీలకి విశాఖ దగ్గ గేగ మీహకు మరువి ఎంబెజియా ఏనే దగ్గ బేబే గ్యాంగిన్నో వెసేదాని గొడు బేబే గ్యాంగిన్నో వెసేదాని విశాఖ ఫిరెన్ మీహ మరువి జియా గేగ తెరేగ తిబే ఫిరెన్ బైగ్గె ముదలే తరిక ముదలే అంగినున్నకి ఎమీకుం బేణు వెజ్జయ్యా మీహక కావిన కురాని ఏం వెజ్జి అమీకుం బేణు కురాని హరిక ముదలే గొత్తుగా ఇస్లాంది నమ్ముగ కురీగా ఎవరెస్ దశ దరిజ వ్యక్తి పోతి ఇస్లాంది నమ్ముగ కురీగా ముస్తమ బప్ప ఇందెఫ వరికురా అంగి మిహాయి తిమిన్నగి మమ్మె మమ్మకి మకామ గవా మిహ ఎకమక ఏ మమ్మకి ఇస్తిమిన్నకి తరిక ముదరికంగా వేణు కురముంది కురాను కదలి దెంబలాలమ కుబాయితో దలీలకి దరిని దిరి తిబ్బా వడుల ముంది దియ్యి దేశబబ కావురే ఫకీరుకం అతుదానితి నూత ఫకీర్ ఎన్నో ఇకమ ఫకీర్ కంగ్ అదు విధానకంగ బీర الله نام سورة جساتيك فانساس إبنا أتوك الله سبحانه وتعالى وحيك ربانك وني ولا تقتلوا أولادكم من إملاق نحن نرزقكم وإياهم تبامي إسلام دين أيفا مقام ديني إسلام دين أمو فهوغا من إكمة حالتون أنهنا مقام لبني فرطة مقام إدارين دير تبا ورن لاش نمراج كلمة ولا تقتلوا أولادكم من إملاق فقير ودانكم فقير كما ekama numarase nahnu narzuqukum etago he korban teba ek edarin narzuqu debani timen allahime teba nihun bisrizuqu debani timen allahime isra suratan annambi isra suratu ge 30 evwana aya e 30 ayatu ge allah he korbani wala taqtulu auladakum khashyata imlaq nahnu narzuquhum wa iyyakum in qatlahum kana khita'an kabira teba nihun edarin فقير كان أتودانه كم جه بيرن نمراشة قتل نكراشة ولا تقتلوا قتل نكراشة دريت بابول لني تي إدارين نبيس رزق دباني تي من إلهي مه أدي تي بامي هو نبيس رزق دباني تي من الله هي مه إدارين يا غوتا ميرو مكي فاحش كم بود أدي رولي غير كان ينتهى درجة عنا بود فاحه كي إن قتلهم كان خطأ كبيرا الله سبحانه وتعالى وحيك ربان قول اما اسلام دين اما فوق مقام فرطة ما مقام دارين دير تبا وردلاغ نوان نمراش فقير كمك الله رزق دباني الله قانون غايت عيش باروان فوين غرقو من هلواغ كيوائر فرطة ما آية باروان فوتو غرقو من فرطة ما كيوائر اهود سورة غايت وما من دابة في الارض إلا على الله رزقها ويعلم مستقرها بمتيغ فرانه رجن دمي كم اتشج رزقني الله حضرته إلا على الله رزقها اي فاني فاكسة تكبيس دوني صوفة صوفي تكبيس النام تكبيس انسان نبيس جنوار نبيس كم اتشج رزقني الله حضرته إلا على الله رزقها اي الله مخلوق الله رزقه دبان ene tebam bi kun edari numara ase tebam bi kun rizqu debi faden timen allah debba khushime islam dinai fa maqam dini den tarika mudale gotuka beenun kuraniko e kamves mana kurawi islam din aumga kuri kon hal den aima ay badalata kemmi annisa suratu gen nawara wana tu allah wa ikra ban gawli ya ayyuhal ladina amanu e iman wede mistakunne la yahillu lakum man tarithun nisaa karha ایمان کم گہلو رینا تے بامی کن اسلام دینا ما فوگا دیں تاریک مدنے کے گتگا انگینوں بینوں کو گن نوانے میں حسابوں خود دیں نونے لا یحل لکم ایک گتا کبس تے بامی انہاں حلال نونے منا کرو بھی اسلام دین مقام دین اہوریہ کمیں نتالا ممیدن باپا کھاوے نے کفی میہ کی تے بامی کن گے مم مینگے مقام دا میہ کے احا سابوں گے کن حرامے ورب بڑ فاہش عمل کم گا وحی کرو بائنگے ہم نساء صورت کے باوی سنائے ولا تنكحوا ما نكح آباءكم من النساء إلا ما قد سلف إنه كان فاحشة ومقتا وساء سبيلا تبامي هنگ بابا من كاوين كو في انگن تبامي هن دين هو كوريگه كانت كوريج اي نيموني اسلام دي نامو فوگ دين هو دين نون اسلام دي نامو فوگ إلا ما قد سلف إنه كان فاحشة نفاحش ملك وم ومقتن ادي رولي ركم بودكمك وسا سبيل ادي نبا مگك زنا به گوتم وس نون نانی بي گوتن اي شهر کوتي گوتن گه اتا گوسن ني فاحشه وسا سبيل ميتا گناني ومقتن وسا سبيل هر کوتكم ما بودوي اسلام دي نايس مقام دي ني کوبات دي بي مقامك العذاب سوره گه تريس تيم منايتن اگم بلالم دي وقرنا مقام اسلام دين ما فوق انن مقام دين كوري مقام ان تاريخ مدر گوتگا كوني تك فد گوت مقام دين وقرنا في بيوتكن ولا تبرجن تبرج الجاهليه الاولى واقمنا الصلاه واتينا الزكاه واطعنا الله ورسوله تدم رسول سمج امي مكملنا مخاطب گين ايسوني نمس امتو گ كوم فرد كان مخاطب مي اسلام دين گ قران گ باي فار خطاب انني رسول الله صلى الله عليه وسلم نمس ekale ge fana khitab agin muli ummatan ed filawale egote miyatu gavis namis bay mi hun islam dina durad datur ko fadam ben wahmina nete ekale ge fana ga ambe mi komal no kantat takke no بس عمرك تفصيل عمرك ودالو في نوي كريك فان قامي كامل نخاص كامل كامل نو أمة تري كم من فردك كم من عنينك وقرنا مقام ذي جيجا قرار وتبيش ولا تبرجوا نتبرج الجاهلية الأولى جاهلي دو سرقا زينة تريجن تبان بهم بيرا نكو فدين ننكو الناس إسلام دي مقام ديني كوباتو مقامكي هوم منيستر كان ذي جيجا بيريكا مقام لكن قبول النون ميدو ورمتي مقامك جيجا قرار وتي بيشه بند كورين من اسلام دين بند نكور جيجا انهميا ايه كاكو دي كيو هاكتو ايه واقع تنگول فهم غاقون جنس دينو مقام دي بيو قرن جيجا قرار وتي بيشه عذاب صورتو ايه كيف تو اگو من اگو بڑو اچھا قدنن اگه تو رکھا تیر قرب بند اگو بڑو اچھا بجا اگو من جيجا تیرے گا میزمتی گا تو بھاٹا نی alamari terega ves bandu echige terega ege ves kanega ibbe nufenne tanaka agubodu echita gahana ta ya khilafa magumati gagu men atura baata fena anna komme mi ko salla agen no hunnan agubodu echive jagege terega rakka terku emi allah wai ko wakarn allah agu mennet muge terem wujuda gennavi allah agu menna maqam devvi agu menge lobeti ukhtunna wakarna fi buyutikum ay jahiri dosar ko yorno kota nolese maqam libuni دنگے فوگ میں انننی اور نیوا کرم گے با الاز انور سورۃ کے 30 سنائے الاز سورۃ کے 50 سنائے ای سبب کی کو با تو ای آدے گنگ نن تفات مٹ کے می عفت تیری ابرا عز رکا تیر کو گنتی بے مومن کم گا انگا دین مٹ کے میں انہنوں اے گو تن ہدن لام وی ہدن گلن وی ایمی ہن مقام دی اسلام دین امو کو کری گا ابس دينك غان نم مقام من الله سبحانه وتعالى انن ندبا فاندي ام منكم امر ودالوني ابس سوسايتي اكبس ابس جميع اكبس دنيا كي ابس بايكن اسلام دين دي فوا فد متي مقام ان هنا كن ندويني اسلام دين تدم مهما كو فون ان هنا في رهنو باقي دائره كي تريغا اكن الگو من رنگل دنم بي ابس دينك غا اي حمام كن دبا فين نو یہودی دین گوس نصارا دین گوس ایوس دین گنے اسلام دین گہ ہما مکن دبی اکون کالا ہما مکم اتو اللہ سبحانہ و تعالی کم می کو صد دوا فنی ان ہن کافرن ایم می نفس کو حد دوا فن یا ایو الناس تقوا ربکم الذی خلقکم من نفس واحده ہما منن تو ادم گہ فان کے ذریعہ ایم می وسد دی ان ہن کوس پھرن کوس ایم می وسائی ہما مکن مساوات انسانی ہم ہمکم اسلام دین گنس فدین اینگے بس دین گنے مقامے اسلام دین گا الکم کرم گے منیمم کن دبی اینگے بس دین گنے یہودی دین گا مودن نے اگومن نہ ملیبن نعمتوں اگومن بیرون کرم مسگ کرم یہودی نہ نسا ایمی کو دین گا ننگے کن اسلام دین گا ہم ہمکم دبی من عمل صالح من ذکر ان انثى وهو مؤمن فلنحيينه حیاتا طیبہ انگے نہ کبیس فرینہ کبیس ایمان کمتی ہو رگن سالو یا مل کو فینما ہم پھر ہے نہ کب اس لیبے نہ فدے ان ہن کب ثواب در میں لیبے نہ ایک بس انی کم نہ نہ الو کم کے میدان گا ان ہن پھر نہ ہم ہم اسلام دین گا ایک بس کال تفاتن نے یہودی دین گا ان ہن ہو دین نہ نہ الو کم کرما پھر نہ ایکو گتن تن دیوما اسلام دین گا ایبو مقام اسلام دین ان ہن نہ مائیں فوتے کیوں گے خود دے وی قرآن کا بھی ہے نا دہالت گنونی حید نفاس کا اگے تیرے کا جنوں میرے کم سنان بھی دہال فی واہن ہری حالت گا انگے نا وضو کو گن قرآن کی ہے نا نم اس یہودی دین گا انگے نوں کی نجس بے امی ہن نگے فدا ما فدا گنوں لے وین اسلام دین گا اوتی مقام دنگے پورا متی مقام ہے مم میں گہ ہے شیتوں اسلام دین باپ پے کا ورن انگے میہا گے مم میں گہ مقام تنگوں نے تر کو دبا فنی انگے نوں مقام دے وین نکم وشنا وڈا گنہ وگم گلبے توختم انگنہ کی ممے انگنہ کی انگن دریے انگنہ کی امبے مقام تے کی تیم مقام تے اے تیرے مما گے مقام کی ورن متی مقامے بپے پورے وستین گون متی رسول اللہ صلی اللہ علیہ وسلم گاری ہیں می صحابہ کو وڈا گم بسوال من حق بحسن صحابتی تیمن امیہ کا دے تیرے گ دنیوی حیات گا ایم میں رنگڑ کنت کرون حق گم با امیہ کی کا کو تو حدیث کو بنی کلے کے ممے اگوں کے سوال کی ممے کی انگنے نون تو پھرن تو انگنے ಮಮ್ಮಗೆ ಮಕ್ಕ ಮತೀವಿ ಅನೇಕ ಸ್ವರ್ಗ ಸುಮ್ಮ ಮನ್ ದೆಂಕ ಹಾಕುವೆ ಎಮ್ಮೆ ರಂಗಳ ತಿಮ್ಮೆನ್ನ ಎಮ್ಮಿಕ ದೇ ತೆರೆಗೆ ಕಂತ ಕೂರು ಹಾಕೋಗೆಂಬ ಅಮ್ಮಿಕೆ ಕಾಕೋತೋ ಹದಿಸ್ಕೊಂಡು ಕಲೆಗೆ ಮಮ್ಮೈ ತಿಮ್ಮನ ಫಾರು ಸಾಧಿಸ್ಕೊಳ್ಬೇಕು ಅಲ್ಲಿಗೆ ಮಮ್ಮೈ ಹತ್ರ ಫಾರ್ ಹದಿಸ್ಕೊಳ್ಬೇಕು ಅಲ್ಲಿಗೆ ಬಪ್ಪೈ ಫಿರಣ್ಣಗೆ ಮಕಾಮ್ ದವ್ವಿಯನ್ನು ಮಮ್ಮಗೆ ಮಕಾಮ್ ತಿಂಗುಣ ಬಪ್ಪೈ ಬುರು ಎತ್ತುರುವೆ ಸಬಬ್ತಕ್ಕೆ ನೆತ್ತೇನು ಇಸ್ಲಾಂ ದೀನಕ್ಕೆ ಹಮ ಹಮಕಮ್ಗೆ ದೀನ್ ಇಸ್ಲಾಂ ದೀನಕ್ಕೆ ಅದುಲ್ ಇನ್ಸಾಫ್ಗೆ ದೀನ್ ಇಸ್ಲಾಂ ದೀನ್ ಏಕಮ್ಮ ಅತಿ ರಿಯಾಯ್ ಕುರುಬ ಏಯ್ ಮಮ್ಮ ನೋಮ ಅದೇ ದೋಸ್ ಅಂದಂಗೆ ದರಿಫುಲ್ ಬಣ್ಣಗ ವೇನಾಕುಗ ಉಫುಲನೆ ಬಪ್ಪೆಯನ್ನು ವೇನಾಕುಗ ವಿಹನಿ ವೆಸ್ ಮಮ್ಮ ದೇಹಾರ್ ಒಂದೆ ಕಿರುದನಿ ವೆಸ್ ಮಮ್ಮ ಮಮ್ಮಗೆ ಮಕಾಮ್ ಎಸಬಬ ಹುರೆ ತಿಂಗುಣ ಬಪ್ಪೆ ಬುರೆ ಇತುರು ಏ ಮಮ್ಮೆ ಅಂಗಿನಕ ಮಕಾಮ್ ದೆವ್ವಿ ಕೇಗ ಮಕಾಮ್ ಹೋಮ್ ಮಿನಿಸ್ಟರ್ ಕಂ ದೆವ್ವಾ ಕಮ ಬನ್ನಿ ನಮ್ಮ ಏ ಹೋಮ್ ಮಿನಿಸ್ಟರ್ ಕಮ್ಗೆ ಮಚ್ಚಂಗ್ ಹುಣ್ಣಾನೆ ರೈಸಿಗೆ ಗೊತ್ತುಗ ದೆವ್ವಿ ಫಿರಿ ಹಿಮ್ಮಿ ಫಿರಣ್ಣಗೆ ಮಕಾಮ್ ದೆವ್ವಿ ಇನ್ನು ಹುರಿಹಾಗ ತನಗ ಅಳುಕಮ್ಗೆ ಮೈದಾನುಗ ಹುರಿಹಾ ಗೊತ್ತಕ್ಕು ಹಮ ಮಂಗಿನ ಫಿರನು ಕುರ ಕಮಕ ಸವಾವ ಧರ್ಮ ಎವ್ವಿಸ್ ಬದರೆನ್ನೆ ನಮಸ್ ಭಯಂಗ್ ಹಾಲೆ ತಗ ಹೆದ್ದೆಮ್ಗ ತಫಾತು ಕಂಗ್ ಅಳ್ಕೊಮ್ಗೆ ಎಮ್ಮಿನ್ನ ಬಿಸಂಗೆ ತಫಾತ್ ಲಬ್ಬಾಫ ಅವಕ ಯಂಗಲ್ಲ ಅವನಿ ಅಮಲಿ ಮೈದಾನುಗ ತಫಾತ್ ಲಬ್ಬಾಫ ಹಕ್ಕು ತಗು ಗಾವೆಸ್ ತಫಾತ್ ಕುರಬ್ಬಾಫ ಅಲ್ಲಾಹ ಕುರಬಿ ಏ ಇಸ್ಲಾಂ ಏ ಮೇಹಕು ಕುರಿಕಮೆನ್ನು ವಾಕಿ ಮಜಬಕ್ಕು ಕುರಿಕಮೆನ್ನು ಇಸ್ಲಾಂ ದೀನ್ ಐಶ್ ದೀನ್ ಮಕಾಮ್ ಏ ಮಕಾಮ್ ಒನಿವಿಯನ್ನು ಏನಗೆ ಮಕಾಮ್ ಅಲ್ಲಾ ಮುಳದ್ದೆ ನೋಡಿಗೆಂಬೆ ನಾಜು ಗೊತೆಗ ಅಲ್ಲಾ ಹದ್ದವಾಫವ ಮಕ್ಕಳು ಗಬಾತಿ ಏ ಕಮಲು ನಾ ಏಕಶಿಗೆಂಬ ಮಕಾಮ್ ತಕ್ಕಗೆ ಕೊಬಾಕಂಗ್ ಅಲ್ಲಾ ಮುಳದ್ದೆ ನೋಡಿಗೆಂಬನಿ ಏನ್ ಕಮ ಏ ಕಮಲು ನಂಗೆ ಮಕಾಮ ದೆವ್ವಿ ಅಲ್ಲಾ ಏ ನಿಗುಳಾಗತಿಯನ್ನು ಏ ವರಂಮತಿ ಮಕಾಮೆ ವಿಶಾಗತುಗ ಅಂಗೇನು ನಾ ಕೇಗ ವೆರಿಕನ್ ದೆವ್ವಿ ಹೋಮ್ ಮಿನಿಸ್ಟರ್ ಕಮ ಕರ್ಣ ಫಿ ಬುಯಿತುಕೊಂಡು ಕೇಗ ವೆರಿಕಂಗ್ ಹುಣ್ಣ ನಂಗಿಮ್ಮಿ ದೆಂಗ್ ಏ ಮಿನಿಸ್ಟರ್ಗೆ ಮಚ್ಚಬ್ಬೆ ಸುಣ್ಣ ರೈಸ ಎಮ್ಮೆ ಏ ರೈಸಕಿ ಫಿರಿ ಹೆಮ್ಮಿ ಹೆಂಗಮ ಅಲ್ಲಾ ಸುಬಾನು ಅಥಲ ಅನ್ನಿಸ ಸೂರತ್ಗೆ ತಿರೀಶ್ ಹತರನಾಥ್ಗ ವಹಿಕುರ ಬಾಂಗವನಿ ಅರ್ರಿಜಾಲು ಕವ್ವಾಮು ನಾಲನ್ನಿಸ ಅಂಗೆ ನುಂಗೆ ಮಚ್ಚಂ ಕಿವಾಮತುಗ ಬೆಲೆ ಹೆಟ್ಟುಮುಗ ಇಸ್ಮಿಯಕಂಗ್ ಉನ್ನಾನಿ ಫಿರಿ ಎಮ್ಮಿ ಅರ್ರಿಜಾಲ್ ಯಾಸಾಬು ಫಿರನುಗೆ ಮಕಾಮ ಐ ವಕಿ ಮಕಾಮ ಎಗ್ಗ ಏ ಕೀವ್ಯತು ಅಲ್ಲ ಹೇಕು ಬಿಮಾ ಫದ್ದಲಲ್ಲಾಹು ಬಅದಹುಮ್ ಅಲಾ ಬಅದ್ ಎ ಬಾಮಿ ಹುಂಗೆ ತೆರೆ ಎ ಬೈಕು ಅನೆ ಬೈಕಂಗ್ ಅಲ್ಲಾಹ್ ಮಾಕುರು ಬಿ ಸಬಬ್ ಕ ಹುರೆ ಕೊಬಾತ ಸೊ ವ ಬಿಮಾ ಅಂಫಕು ಫಿರನು ಬಡಂಗ್ ಹರದು ಕುರಂಜ ಹೇನೆ ಅಂಗೆನನ್ನು ಕರೆದು ಕುರಂಜ ಹೇನೆ ಫಿರಿ ಅಮ್ಮಿ ಹಾಗೆ ಜಿಮ್ಮಾಯ್ ಅಂಬಿಮಿ ಹಾಗೆ ಮಚ್ಚ ಕರೆದು ಕುರು ಮಂಬ ಫಂಗೆ ಮಚ್ಚ ಕರೆದು ಕುರು ಅಂಬಿಮಿ ಹನು ಜೇನು ಕರೆದು ಕುರಾಕ ಎಮ್ ಅಲ್ಲ ವಾಯ್ಕುರು ಬಿಮಾ ಫದ್ದಲ ಅಲ್ಲಾಹ್ ಮಾಯ್ಕುರು ಬಿಗೋಯ್ ವ ಬಿಮಾ ಅಂಫಕು ಎಂಕಮ್ ಅಲ್ಲಾಹ್ ಸುಬಹಾನ ವ ತಾಲಾ ಇಸ್ಲಾಂ ದೀನುಗ ಹಕ್ಕು ತಂಗ್ ಬಸ್ಸವೀರು ತರಿಕಮುದಾವೆಸ್ ಬೆಸ್ಸವೀರೋತಿ ಅಂಗಿನ ಕಲ್ಲಿಬೆ ದೆಗುಣ ಫಿರೇನ ಕದ್ದೆವ್ವ ಏ ನಿಗುಳಾಗತಿಯನ್ನು ಸಬಬ್ತಕ್ಕೆ ಹುರೆ ವಲಿ ದಕರಿ ಮಿಥ್ಲು ಹದ್ಲಿಲ್ ಉನ್ ಸಯೈನ್ ಫಿ ಅಂಗಿನ ಕಲ್ಲಿಬೆ ದೆಗುಣ ಫಿರೇನಕ ಏ ಕೀವ್ಯತೋ ಫಿರೆಮ್ಮಿಯಾಗೆ ಜಿಮ್ಮ ಬೊಡಿ ಫಿರಮಿಯ ಜೇನ ದರಿನವೆ ಸಾಕೋದೆ ನಿದಾಗೊಮ್ಮೆ ಮುಸ್ತಮ ಬಲಾಲಮ್ಮ ಫಿರ್ಮಿ ಅಂಬಿಮಿಯ ಮಮ್ಮಯ ಬಪ್ಪ ವಕಿ ವಜ್ಜನಮ್ಮ ಹರದ ನಿಮ್ಗೆ ಜಿಮ್ಮ ಅನ್ನನೆ ಕಾಕತ್ತು ಕಾಕತ್ತು ಅನ್ನನೆ ಫಿರಿನಂಗ್ ಅನ್ನಾನೆ ಅಂಗಿಮಿಯ ಕನ್ನ ಅನ್ನಾನೆ ಅಂಗಿಮ್ಯ ಬೆಸ್ ಹರದೇನಿ ಫಿರಿಮಿಯ ಏನೇ ದೆಗುಣ ನುದೆವ್ವಾ ಫಿಯ ಕೀನತ್ತೇನ ಹರದೇನಿ ಏನಗೆ ಮೈಂಬಫಂಗೆ ಹಕ್ಕು ಬೆಸು ನಾನು ಎತ್ತನ ಬೆಸ್ ಹರದು ಕುರಂಜೆ ಏನು ದರಿನ ಬೆಸ್ ಹರದು ಕುರಂಜೆ ಏನು ಸಾಕತ್ತುಗ ಏಮ್ ಫರಾತಕಂಗೆ ಏನು ಗೋಸ್ವಿ ನಮ್ಮ ಎತ್ತನ ಬೆಸ್ ಹರದು ಕುರಂಜೆ ಮೀ ಸಬಬ್ ಅಲ್ಲಾಹ್ ಮುಳ ದಿನ ಬಾತಿ ಅಲ್ಲಾಹ್ ಬಾವಲಿ ಕಾನೂನು ನಂಗೆ ಹಕ್ಕು ನಿಗುಳಾಗತ್ತು ಮೇಲೆ ನುಂಗೆ ಗೊತ್ತಕ್ಕ ಬೆಸ್ ನಮ್ಮ ಸೀತಾಮಯಕಿ ಮೀಗೆ ಹಾಹಾರು ಕುರಿ ಅವಗೊಮ್ಮಿಗೆ ದಿವ್ಯ ರಾಜ್ಯಂಗ ಅಮೆರಿಕಾಗ ಪಿ ಎಚ್ ಡಿ ಅದ ಪುರ ಆಮಿನ ವದೂದ್ಕಿಯ ಯಹೂದಿಯ ಆಗೊಂಡು ಎದು ಹೋಗು ಬುನಿ ಮೀನಕ್ಕೆ ಫಕ್ಕ ಯಹೂದಿಯಕ್ಕೆ ಝರ್ರಗೆ ಮೆಂಬರ್ಸ್ ಇಸ್ಲಾಂ ದೀನು ನೇಂಗೆ ಮೀಹಕ್ಕೆ ಇಸ್ಲಾಂ ದೀನುಗೆ ಲಿಬಾಸ್ ಲಾಗಿಂಗ್ ಅಷ್ಟು ಮೀಹಕ್ಕೆ ತೀನಕ್ಕೆ ಎಬ್ಬಿಸುತ್ತಿದ್ದಾನೆ ಕುರಾನ್ ಪಿ ಎಚ್ ಡಿನಗ ಹಮ ಮಕ್ಕಮ್ಮ ದಲೀಲ ಗೆನಿಸ್ತೀನಿ ಇಸ್ಲಾಂ ದೀನು ಗಾಯ್ಬೋತೆ ಇಲ್ಮು ಉಂಗನು ಮಕ್ಕಿ ಫಿರೇನ ಕವ್ಯಸ್ ಅಂಗನ ಕವ್ಯಸ್ ಲಾಜಮ್ ಕಮಕ್ಕಿ ಮೀಂಗೆ ವೆಂಗೆ ಅಂಗಿನ ಫಿರ ಹಮ ಆಗುಣ ವೆಂಗೆ ಅಂಗಿನಕ್ಕೋಸ್ ಕಾಂಜೆ ಫಿರೇನಕ್ಕೋಸ್ ಕಾಂಜೆ ಹಮವೀತು ಅಂಗಿನಕ್ಕೋ ಸಿಂಗಂಜೆ ಫಿರೇನಕ್ಕೋ ಸಿಂಗಮ್ಮೆಜೆ ಹಮ ಮಕ್ಕಮ್ಗೆ ದಲೀಲಿತ್ತು ದಾಗ ಮೇಕೆ ಅಲ್ಬಣ್ಣ ಕುರಾನ್ ಕೇವಾಡ ಕುರಾನ್ಗೆ ಹುಣ್ಣಾನೆ ದಿವಸ ದೇಹ ಸಾಮಣಿ ಬರಫ್ ಸಕರಾತನಕ್ಕೆ ಮೀ ಅಡ್ಡೋ ತಳ್ಳು ಏತನು ವಿ ಆಯ್ನೇ ಮಿಸೈಲ್ ತೆಕ್ಕಂಗೈ ಏಹ ಸಾಬು ಅಂಬರ ದಾಂಚ ಕೊಬಾತೋ ಏನಗೆ ಯಹೂದಿ ಕಂ ಫಾಳಂದು ಹೋಯ್ತೋ ಅಮೆರಿಕಾಗೆ ಫಳ್ಳಿಗೆ ತೆರೆಗ ಹುಕುರು ನಮಾದು ಕುರಿ ಅಂಗಿನ ಬೆಸ್ ಮಕಾಮ್ ಲಿವೆಂಜೆ ಏನಕ್ಕೆ ಏಕಮಕ ಆಗೋಮಂಗೆ ಏನೇ ಮರಹಬಾಕಿ ಆಗಿ ದೀಗ ಹಿ ಏನವರು ಅಂಗಿನ ಕುಣ ಹುಣ್ಣಾನೆ ಕಮ್ಮ ಹಳೆಲೋ ಮುದ್ದಿ ಆಗೋಮಂಗೆ ಲಿಫವ ಮಕಾಮ್ ಆಗೋಮ ನಿಗುಳಾಗತ್ತು ಮಾಡ್ತಕ್ಕ ಅದೇ ಕೊಮ್ಮೆ ಕಸ್ ಫಿರನುಗೆ ಮಕಾಮ್ ಅಂಗಿನ ಬುರೆ ಮತಿ ಏ ಅಲ್ಲಾ ದೆವ್ವಿ ಮಿ ತಿರೀಸ್ ಹತ್ರನ ಆಯ್ತುಗ ರಿಜಾಲು ಕವ್ವಾಮು ನಾಲನ್ನಿ ಸ ಅಂಗಿನಂಗೆ ಮಚ್ ಕೀಪೆ ತೋರಿಸ್ಕೊರ್ವಿ ಅಲ್ಲಾ ಹೆದ್ದವಿ ಅಳಕೆ ಹಂಗಿನ ಕಾಗೊಮ್ಮೆ ಲೋಬೆ ತೂಕ್ತು ಮಿಕಮ್ಮ ವಿಷ್ಣು ಬಡಾಗತ್ತು ಆಗೋಣ ದಂಡವ Rasulullah sallallahu alaihi wasallam hadis ko bani tiba mi kun gadaf galab wa amana take e kamalu naki nazuk bayke e kamul na de terege he ko kanta kurbas duni du kurbas sor go da kan alas kam fulga kurbi e wasiyate istawsu bin nisa'i khaira ani na de terege rangla kanta kurase e kamalu naki tiba mi kun gadaf gawa amana take nazuk bayke fir hen ge kashigan kun allah hadda wa fa makhluge ke uni kanta tan hunnane gengule se rangla কংগত কুন্ত দীনি গতুম বেস উনি বাইকে বুদ্ধি গতুম বেস উনি বাইকে না কিসাতুল আকলি ওয়াদ দীন রাসূলুল্লাহ সাল্লাল্লাহু আলাইহি ওয়া সাল্লাম আঙ্গিনুগা মাকাম গিল্লুনি এন্ন আল্লাহ কুরআন গা ওয়াহি করবনি ফাসতাশিদু এই হেকি গেন্ন এই ইসলাম দীন গা উন্নানে কম্মে কমক বেস দে হেকিন বেন্ন আনে দে ফিরি হেনু মির রিজালাইন দে দে হেকি ফাইলম ইয়াকুনা রাজুলাইন দে ফিরি হেনুং হেকিং গে গতুগা নেতি জে নামা কি কে তন্ন ফরাজুলুন ওয়া ইমরাআতানি মিম্মান তারদাউনা মিনাশ শুহাদা দে ফিরি হেনুং নেতি জে নামা এ ফিরি হেনাক আঙ্গিন কুরে জে নামা দিয়াং হেনুং লাজিমে এ দিয়াং হেনুং দিমে ফিরি হেনে গে মাকাম আদানি ইসলাম দিন ফরাজুলুন ওয়া ইমরাআতানি দিয়াং হেনুং মিম্মান তারদাউনা মিনাশ শুহাদা তেবামি হুন রুহে একিউরিং গে তেরে দেয়াঙ্গেন উইমে এ ফিরানগে মাকাম মিকি বেতো মি নাকসাতুল আকল বুদ্ধি গতুম উনি বাই কাল্লা লেবিয়ে গতা নাজুক বাই কফাতি আও মান ইউনশাউ ফিল হিলিয়াতি ওয়া হুয়া ফিল খিসাম গায়রু মুবিন নাজুক গতে গহনা গে তেরে গে হেদি বড়ু বাই কে আঙ্গিনু নাকি এ কি বেতো আল্লাহ এ সবাব বায়ান কুরবানি ফাতুযাক্কির ইহদাহুমাল উখরা এই একক ege tiren wahaken handan ne tidenama ane angin biha enen handan koddene allah bayan kurban me agon men dakka gechenno allah heddevi allah hedevi makame eme dehekin islam dienu ga de firenun gennen jene de firen ne tidiyya e firena diyan henu diyan henun e firena ge makame diye kiwekan allah bay kurob wahai kurbani fatudhakkira ihdahuma al ukhra ei ekak handan ne tidenno handan ne tene tita allah subhanahu wa taala ego to bayan kurobi ekak handa ne tije mane ko handa kon dene eme demi gum vime em maqam kat e allah le vigoy e uni kur vien maqam ne gotum varam mat den ago me nem be sengen hedde gotum allah ani tafatul ba nazuk be firan kur huri ha masakat ngai nu kur ne kam allah gandi huwa ko agon bunana nu kur vene varam mati maqam dene ge ga qarar te nazuk be ke ko ba to e maqam ge matveri ka den দীনগ গতু উনিকা মাসর দোসর জিহনিম নামাজ কুরা কন্নু জিহে উনি বে আল্লাহ লে বিগঙ্গে আল্লাহ মুলে দেন ওডিগিম বে এন কম আগন গ লবে তুখতুন না আগন গওয়ালানি আল্লাহ সুবহানাহু ওয়া তাআলা আগমেন গ লবে তুখতুন গ হিতুগাওয়া দাইবেতিকং হেওকান তা কুরমান হিতুগা ওফেদি ফা শাউ করিকং ইতুর কুরবাস মাসর দোসর তে দিমাওয়াতি বেশ কেউ ইসলাম দি মানান নকুরে নমেস ডাক্টর বিদালওয়ানি ಏ ಅಗೊಂಡ ಕಮ್ಗೆ ಮಿತನ ಬಡಾಗನ್ನವ ಗಿನ ಅಖ್ತು ನಂಗೆ ಬೇಸ್ ಬೇಣು ಕುರನು ದಿಮ್ಗೆ ಸಬವು ಮಸ್ಸೆ ಜೇಗಿಂಗ್ ಎತೆ ಫಾರ್ ಹಾಸ್ಪಿಟಲ್ ಗಿಂಗು ಸ್ವಾಮಿಯ ಕಬಾತಿ ಡಾಕ್ಟರ್ ಮನಿ ಮನ ಎನ್ನುನೆ ಕೇಕಸ್ ಗವಾಯ್ದು ಕಾನ್ ಜೆಹೆನೆ ಕಾಂ ಫಟಾಯ ಫಿಯ ನಮ್ಮ ಎಸ್ ಕ್ಯೂಮ ಬುರ ನುಕ್ಕುಮ ರಂಗಳಿ ಸಬಕ್ಕೆ ಕುದುರತಿ ಗೊತ್ತು ಅಲ್ಲಾ ಸುಬಹಾನು ಅತ್ತಲ ಬೇರು ಕುರಮ ಲಬ್ಬ ಫವಾಯ್ತಕ್ಕೆ ಏ ಹುಟ್ಟಾಲೀಮ ಮೀ ಹಾಯ್ ಗೆಲ್ಲುಂತಕ್ಕೆ ದಕ್ಕಾನೆ ದೆಕ್ಕಿ ಮಿತನಂಗ ಲೋಬೆಂಡ್ ಲುಬೆತಿ ಉಕ್ತಕ ದಿಮಾವಿ ಹಾದಿಸಾಗು ತಿಮಾಗಿ ಎಸ್ಮಿ ಫನರ ದೋಸ್ ಫಹು ಅನೆ ಫನರ ದೋಸ್ ಮುಳಿಂಗ್ ಎಂದುಮತಿ ಗೋಯಗೆಂಗ್ ಹೇದ ಕುರಂಜೆ ಹುನಿ ದೇವಿ ರಾಜ್ಯ ಗೋಸ್ವ ದೇಮಸ್ ಹಾಸ್ಪಿಟಲ್ ಗೋಯಗೆಂಗ್ ದೆ ಪಾಯಿಂಟ್ ಲೇ ಅಳಾಗೆ ಸಲಾಮ ಅಬ್ಬಿ ದಿವಾಗಿ ಹಾದಿಸ ನಮ್ಮ ಕೊಕ್ಕೊಯ ಕಲೆ ಬುನಿ ವಾಹಕ ವರ ಬೊಡ ತಿಮಿನ ಕವಿದಿನ ದುಹಾ ಕುಶಿ ಗೊತ್ತನ್ನ ಏ ಕೀ ವೇತು ಅಲ್ಲಾ ಸುಬಾನ ಮಾತಾಲಾನಿ ಮಕಾಮ ದೆವ್ವಾ ಮಿಸಾಕತು ಕಾಂಗೆನ್ ನಂಗ್ ಎ ಮಸ್ಸಲ ದಿಮಾವೆಗೆ ಮಸ್ತರ್ಗೆ ದೋಸ್ತರ್ ಐಮ ಏನ ನಮಾದ ನುಕುರವನು ಹರಮನ್ ನುದೆವನು ದನ್ನವಂತು ಅಲ್ಲಾಹ ಬ ದೆವ್ವ ಏನೆ ಮಕಾಮ ಲಿಬುನು ವರಮ್ಮತಿ ಮಕಾಮೆ ಏನ ದೋಸ್ತರ ದಿಮಾಯಿಮಗ ಸಬಬು ಏನ ನಮಾದೆ ನುಕುರವನು ಹರಮಕ ನುದೆವನು ಎ ಜಮಾತುಗ ಬಯರ್ ಹಾಮ ಜಮಾತುಗ ಏನ ರಂಗಳ ಮುರಗಿನ್ ಕುರಿ ನಮ್ಮಲ್ಲಿ ಬೇನೆ ಸವಾಬ ಧರ್ಮ ಏನೆ ಗೇಗೆ ಹುಟ್ಟ ಸಲ್ಲಾಹ ದೆವ್ವೆ ನೆತ್ತ ಮಕಾಮ್ ವರಮತಿ ಮಕಾಮ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಿಯ ಅಂಗಿಂ ವೆರಿಂಗ್ ಐಶ ಮುರನಿ ಏ ಅಲ್ಲಾಹುಗೆ ರಸೂಲಾಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿರಿಹಿಂ ವೆರಿಂಗ್ ಹಂಗುರಾಮ ಬೆಸ್ದನಿಯ ಜಮಾತ ಬೆಸ್ದನಿಯ ತಿಮ್ಮಿಂ ಗೇಗೆ ತಿವೆನ್ ಜೇನಿ ತಿಮ್ಮಿಂ ಬೆಸ್ಕಮನೆ ಮಿಹುಂ ಕುರ್ಯಾರಾಗಿಂದಿ ಹದೀಸ್ ಕುರವಿ ಕೀಕೇತು ಅಂಗಿಂಬೆರಿ ನಮ್ಮ ಸವಾಲು ಕುರಿ ಏ ಅಲ್ಲಾಹುಗೆ ಅಳತ ಕುನ್ನೆ ತೆಬಾಮಿ ಕುಂ ಅಲ್ಲಾ ಹಬ್ಬಿರು ಎತ್ತಿ ಕಂಬಲು ಅಲ್ಲಾ ಹಬ್ಬಿರು ಎತ್ತಿ ಆಶೆ ಫಿರ್ಮಿ ಹಾಗೆ ಬೇರೆ ದೇಯಿ ಮಹಂಗುರ ಅಮ್ಮ ನೋತ ಜಮಾತುಗ nuwata hajjan nuwata ehin kamega hew kamega nukumegen diye ehin jeya gega iffat teriyegen abra izza rakka tere koggen firmiha ge abra izza rakka tere koggen gebal hatta gen darin bal hatta ge fardu fas namada rakka teregen tibe jenam firmiha ge beruga kummi tanaka go sokura hew kamege sawaba dharma isinegen tibba allah devwane adalla swarge ge addor kol hulwa devwa wahi qurbane te kamalum beenun darakon swarga wannash netto maqam ನಿಮ್ಮ ಕಾಮತ ನಿಗುಳಾಗತ ಮಟ್ಟಕ ಮೇದು ಮುಸ್ತಮ ಅನ್ನುಕುತ್ತತಿ ಯಹೂದಿ ಹಮ ಹಮ ವಾಂಜೆಹೆನೆ ಕೊಂಗತ ಕುಂತು ಎಮ್ಮೆ ಫುರತಮ ಮುಸೀಬಂಗ ಮಿಸ್ರುಗ ಹಮ ಹಮ ಕುರ ಮುಸೀಬತ ನಾದೇತೋ ಆಗುಮೆಗೆ ದಿವಾರಿದ್ಯೋಗಿ ಮದೆನ್ನು ದಿಮೆ ಫಿರಿಂಗಿ ಮಸ್ಸರ್ತ ಮದೆನ್ನು ದರಿ ಮಗು ಫುರದುಮ್ಗೆ ಎಮ್ಮೆ ಬುಡ ಸಂಭವ ಕವಿ ಮಮ್ಮಯ ಬಪ್ಪ ವಕಿವು ಕಿವಿಯತ ವಕಿವಾನ್ ಜೆಹುನು ಆಗುಣ ಕಮ್ಗೆ ತಜುರ್ಬಾ ಕುಫಮಿವನಿ ಆಗುಣ ಕಾರ್ಯಂಗ ಹಕಾಯಿಸ್ಬಂಡಿ ತಿಮೆನ್ನಗೆ ಅಂಬಿ ಮಿಹ ಮಸ ಕುರಣಿ ಅತೊಳೋ ಫಿಹುಗೆ ತಿಮೆನ್ನ ಹುಣ್ಣನಿ ದಿರಾಗುಗೆ ಬಡು ಮಸ್ಸೆ ದಿಮಾಗ ಮ್ಯಾರ ಏನ ಕೊಂಬಿದು ಹಾಕುದನಿ ಕೊಮ್ಮೆ ಸ್ವಿರೆ ಮಂಜೆ ಫಿರೇನ್ ಸೊರಕಾಯಕು ಸಾಯಬೋಡ್ರೆ ಏ ಬಡು ಮಸ್ಸೆ ದಿಮಾಗೆನ್ನೆ ದೆಂಗ್ ಬರಗ್ ಗೋಹೆ ಮಿಡನಿ ಹಮ ಹಂಗೆ ಮಿಹಾಯ್ ಸುರಣಿ ತಿಮೆನ್ನಗ ಫಿರಿ ಮಿಹಾ ದಿರಾಗು ಮಸಕ್ಕತ್ ಗುರಣ ಏನೇತನ ಕೊಮ್ಮೆ ಸಂಗಿ ಮಂಜೆ ಹಾಕೊಂಡು ಸಾಯಬೋದನಿ ಅಗುಣ ಮಿ ಹಾಮ ಹಾಮೆ ತರಕ್ಕೆ ಹಾಸ್ಪಾಕ ನೋನೆ ಒಡು ಮಸ್ಸೆಲೇಕೆ ಮಿ ಹಾಕೋದನ್ನ ಅಲ್ಲಾ ಸುಬಾನ್ ವತ್ತಲ್ಲ ಹಂಗೆ ಗೊತ್ತ ಅಖಿಲಾಫೀಮ್ ದೆ ಧನ್ವತ್ತು ದಿಂಬೈ ಮಿ ಹುಮನಿ ಇಸ್ಲಾಂ ದಿನ ಕಾದ ನೂತನ ವಸ್ತೀನಕ್ಕೆ ಕೇಗ ಬಂದು ಕೊಲ್ಲಿ ಮಕಾಮಿನ್ನತೆ ವಜಿ ನೋ ಹುರಿಹಾ ಮೈದಾನ ಗಾಯನ ಮಸಕ ಕುರವೆಂದು ಎಬ್ಬಿಸ್ ಕಾಲೆ ಮನಾಕಮೆನ್ನೆ ಇಸ್ಲಾಂದಿ ಮಿತಾಗ ನುಗಿನತ ಒಗಮನ ಹರಂ ಸಿಫೆ ಏಕಮಗೆ ಮುಸ್ಲಿಮ್ ಗಹಾಯಿ ಸೇತುಂ ವಜಿಫಾದ ಕುರವೆಂದು ತಾಲೀಮಿದಾರ ಗೋಸೇನ ಮಸಕ ಕುರವೆನ್ ನಮೇಸ್ ಮುಸ್ಲಿಮ್ ಗಹಾಯಿ ಸೇತುಂ ಗೆಸ್ಟ್ ಗಹಾಯಿ ಸೇತ ಕೊನ್ನು ಕುರವೆನ್ ಅಮಲಿ ಮೈದಾನುಗ ಕೊಮ್ಮಿತನ ಗಸ್ ಸಿಫೆನ್ ಬಿಸ್ ಸಿಫೆಂಗೆ ತೆರೆ ಗೋಸೇನ ಖಿದ್ಮ ಕುರವೆನ್ ನಮೇ ಸಿಫೆಂಗೆ ತೆರೆಗೆ ಇಸ್ಲಾಮಿ ದಾಯರಾಗೆ ತೆರೆಗೆ ಮುಸ್ಲಿಮ್ ಗಹಾಯಿ ಸೇತುಂ ಹುರಗೆ ಇಸ್ಲಾಮಿ ಹೆದುಮುಗ ಹುರೇಗೆ ಅಂಗಿನ ಕುಮಿದೇನೆ ಫಿರೇನಕು ಚೆಕ್ ಕುರಾಕ ಅಂಗಿನ ಕುನ್ನಾನೆ ಅಂಗಿನೂ ಚೆಕ್ ಕುರ ಅಂಗಿನಗ ಕಂತ ತಬ್ಬಲ ಹಟ್ಟ ಎಮ್ಮಿ ಒಕ್ಕೊಮ್ಮಿ ಮೈದಾನಿಗೆ ಹೊಸ ಗೊತ್ತ ತಾಲೀಮಿದಾರಾಗಿ ಹೊಸ ಅಂಗಿನ ಹಮ ಮಸಕ ಕುರ ಎಸ್ ಮೈದಾನಿಗೆ ಮನೆಯನ್ನು ನಮೇಸ್ ಮುಸ್ಲಿಮ್ ಗಹಾಯಿಸ ತುಮಿ ಶರ್ತಕ್ಕೆ ಮುಸ್ಲಿಮ್ ಗಹಾಯಿಸಿತು ಎ ಮಕಾಮ ತಂಗಲ್ಲ ಸುಬಹಾನ್ವತ ವರಂ ಮತಿ ಮಕಾಮ ತಕ್ಕೆ ಮೀ ರಸೋಸಮ್ಗೆ ಅರಿಯುಗ ಅಂಗಿನ ಬೇರೆ ಕುರಬಿ ಸ್ವಾರ್ಥಕ್ಕೆ ಎಮ್ಮಿ ಹುಣ್ಣ ಮುರಿಯ ಎಮ್ಮಿ ಹುಣ್ಣ ಜಿಕುರಸ್ಕುರಣಿ ಇಮಾಮಿ ಹಫಾತ್ಗೆ ಜಮಾತ್ಗೆ ನಮಾಜ್ ಇಸ್ಕುರಣಿ ಕಿತ ಲಕ್ಕ ಸವಾಬ ಧರ್ಮ ರಸ ದೇಖಾಲೆ ಎಮ್ಮಿ ಗೇಗೆ ಇಶಿಂದಗೆ ತಿಬ್ಬ ಅಲ್ಲಾ ಸುಬಾನ್ ತಲ ದೆವ್ವಾನೆ ಶರ್ತಕಿ ಇಫ್ಫತ್ ತೆರವಿಗೆ ತಿಬುಮೆ ಫರ್ದು ಫಸ್ ನಮಾದ ರಕ್ಕ ತೆರವುಮೆ ಸ್ವರ್ಗಗೆ ಅದ್ದರು ಕೊಳತ ಹುಳುವಾ ದೆವ್ವಾನೆ ಬೇಣು ದೊರಕು ವನ್ನಾಶೆ ಅದಿ ಫಿರನು ಗೇಮ್ ಬೇರುಗ ಕುರ ಹುರಿಹಾ ಹೆವಕಮೆ ಆಮೆ ಎಲ್ಲೋ ಬೇತಿ ಉಖ್ತುನ್ನ ಅನಿಕ ಅಲ್ಲಾ ದೆವ್ವಾನೆ ನೆತ್ತು ಮಕಾಮೆ ಇಸ್ಲಾಂ ದೀನ್ ದಿನ್ ಮಿ ಮಕಾಮ್ ನಿಗುಳಾಗತ್ತು ಮಟ್ಟಕ ಮೇದು ಮಸ ಕುರಣಿ ಹಮ ಹಮ ಕಮ್ಗೆ ನಮುಗ ಕೀನತ್ತೊಮ್ಮೆ ಹಮ ಹಮ ಕುರಂಬಿವಿ ಸೋಟ್ ಬುರಿ ಲಾಫ್ ಫುಟ್ಬಾಲ್ ದಡಕಂಗ್ ಅರ್ವಾ ಲಾಫ್ ಓಲಿ ಕೋಟಕ ಅರ್ವಾಫ್ ಹಮ ಹಮಯ್ ನೀತು ಹಮ ಹಮ ವಿಷ್ಣ ಒಡಾಕಂಡ ಹಮ ಹಮತು ಮಸಾಜ್ ಪಾಲಾತವ್ಗ ಹಿದು ಮಕ್ಕುರು ಮಟ್ಟಕ ಅಂಗಿನ್ ದರಿ ಹಮ ಹಮತು ಅಲ್ಲಾಹುಗೆ ಕೋಫ ಅನ್ನಾನ ಗಡಿಂಗ್ ಏಕಕ ವಿಸ್ನೆಗೆ ನಮೇಸ್ ಯಕೀನು ವೆಸ್ ಫಾಹಿಷ್ ಕಂತ ತಂಗೆ ಬೈಗೆ ತೆರೆಯಗ ಆ ಮುಜ್ಜೆ ನಮ ಅಲ್ಲಾ ವಹಿಕುರಬನೆ ಬೈಕ್ ಇಂತಿಜಾರ್ ಕುರಾಟ ಅಲ್ಲಾಹುಗೆ ಕೋಫ ಅನ್ನಾನ ಗಡಿ ಏಕಕ ವಿಸ್ನೆಗೆ ಅಗೊಮೆಂಗೆ ಅಮಿಲ್ಲಾತು ಗೋತಿ ಅಗೊಮೆಂಗೆ ಅಂಗಿನ ದರಿನ್ ಸಲಾಮಕ್ಕುರು ಅಗೊಮೆಂಗೆ ಮುಸ್ತಮ ಅಲ್ಲಾಹುಗೆ ಕೋಫ ಇನ್ ಸಲಾಮಕ್ಕುರು ಅಗೊಮೆಂಗೆ ಕೊಮ್ಮೆ ಫರ್ದಗೆ ಜಿಮ್ಮಾಯ್ ಅನೂರ್ ಸೂರತ್ಗೆ ನವಾರವನಾಯ್ತುಗ ಅಲ್ಲಾ ಸುಬಹಾನ್ ವತ್ತಲ ವಹಿಕುರ ಬನ್ನಿ ಇನ್ನಲ್ಲದೀನ ಯು ಹಿಬ್ಬು ನನ್ ತಶಿ ಅಲ್ ಫಾಹಿಷತು ಫಿಲ್ಲದೀನ ಆಮನು ಲಹುಮ್ ಅಜಾಬುನ್ ಅಲೀಮುನ್ ಫಿ ದುನಿಯಾ ವಲ್ ಆಖಿರ ವಲ್ಲಾಹು ಯಾಲಮ್ ಅಂತುಮ್ ಲಾ ತಾಲಮೂನ್ ಮೂಮಿನುಗೆ ಮೆದುಗ ಫಾಹಿಷ್ ಕಂತತ್ತ ಫೆತುರು ಮಂಗ್ ಮಸಕ್ಕ ಕುರಾಮಿ ಹುನ್ ಲೋಬಿ ಕುರಾಮಿ ಹುನ್ ದನ್ನಾಶೆ ಎಮ್ಮಿ ಹುನ್ನ ಬನ್ನಿ ದುನಿಯಗ ಸ್ವೇಂದನಿ ಅಜಾಬೆ ಆಖರತ್ಗೆ ಸ್ವೇಂದನಿ ಅಜಾಬೆ ತಿಬಾಮಿ ಹುನ್ನ ಕನ್ನೆಗೆ ಅಲ್ಲಾಹ್ ಮುಳದ್ದಿನ ಉಡಿಗಿಂಬೆ ಅಲ್ಲಾ ಸುಬಹಾನ್ ವತಾಲಾಗೆ ಮೀ ಕುರಾನ್ ಮೀ ಕುರಾನ್ ಆಗೋಮಿನ ಮೀ ಮಕ್ತ ದಕ್ಕನಿ ಎಮ್ಮಿ ಮಗೊಮ್ಮೆ ಮಿರೇ ಆಯತ್ತ ಕಾಡುವಿಗಿಂದಿ ಇನ್ನ ಫಿದಾಲಿ ಕಲ ಆಯ ಒಮಾಕಾನ್ ಅಕ್ತರ್ ಹು ಮುಮಿನೀನ್ ಮಿಕಂ ಕಂ ಗಾವನೆ ಇಬ್ರತ್ತರಿ ಫಿಲಾವರ್ ತಕ್ಕೆ ಸಾಲಿ ಅಲೈಹಿ ಸಲಾಂಗೆ ಕೌಮ್ಗೆ ಮೀ ಹುಂ ಯಮನ್ಗೆ ಬಾರ್ಡರ್ ಕಾರಿಗೆ ಗೆತಂಗ್ ಹುಣ್ಣಾನೆ ಅಮಿಲ್ಲ ಅತುನ್ ಗೆತ್ತ ಎನ್ ಇತೂನ ಮಿನ ಜಿಬಾಲಿ ಬುಯುತನ್ ಫಾರಿಹೀನ್ ದೆಬುರಿ ತಿಂಬುರೆ ನಗಾಗೆ ಮನ್ ನಶದ್ದು ಮಿನ್ನ ಕೂವ ಆರ್ಮಬುರ ಬಾರುಗದೆ ಕೊಂಬ ಹೆಂಗೆ ಕೀನೆ ತೊಲ್ಲ ಹಲಕು ಫಾರ್ಸನ್ನ ಅಲೇ ಹಿಂ ರೀಹನ್ ಸರ್ಸನ್ ತೂನ್ ವ್ಯಾರು ಒಳಿ ಫುನ್ ವಾಲಿ ಮುಳಿ ವ್ಯಕ್ತಿ ಫತಿ ವಿರುತ್ತಕ್ಕೆ ಫದೆಂದಿಯೆ ಕಾನ್ನಹು ಮಾಜಾಜ್ ನಖ್ಲಿನ್ ಖಾವಿಯ ಕೇನತ್ತೋವಿ ಮಿಯದ ಹಮೆ ದನ್ನುವಂತು ಎಸ್ ಕಾಲ ಬದಲ ನೈಸ್ ಹೆಗೆ ತಂಗ ಅದೇ ಸಿಗ್ಬೋದು ಯಮನಿಗೆ ಬಾರ್ಡರ್ ಕಾರಿ ಸೌದಿ ಅರೇಬಿಯಾಗೆ ತೆರೆಗ ಎ ಫಳೀಗ ಹೆಗೆ ತಂಗೆ ಬೋರ್ ಅದಿ ಎಸ್ ಪೈಹು ಮೇಹುಂಗೆ ಬೇದೆ ಎ ಗೆಸ್ಟು ನಂಗೆ ತಂಗೆ ಹುಳುವಾದಿ ಬೋಮ ನಮ್ಮ ಸಲ್ಲಾಹುಗೆ ಕೋಫ ಆಯಸ್ವಾದಂತನುಗ mad kurmaki e nurakatir kamakam rasulullah sam hadis kurbafa en allah wai kurbani e imam wa je misa kunne mika e makka ge mushi kunna khase ko te gami mi ko makka ge mushi kun e mikan kam ga mi wani ibrat tri filawat ta ke e mi hum vesti man allah ge ayat do kurim e man hala kurban neti kurbe ham e faden te ba mi mus neti kurbu mati man allah kurdu wodi gem ba me ikam go ste ba mi hum me iman en nuwe wa ma kan aktharuhum mu'minin warginan ga go min mi re ga na agumen bes mikam visna gan bi agumen ge zimmai agumen gan hin darin salama kurmaki islam deenu ga defa wa makam nikam visna wada gan na wa angin na dibunu makam aisha radhiyallahu ta'ala anha vidalwani jaatni miskinatun tahmilu is bintain laha timne ge kariya war nikam te angina ko ay dekudin go age etchaka beenu wege fata'amtuha thalatha tamaratin timen kamana timen nagatu gawani tin kadroshe yang mihai devime faatat kull wahidatin minhuma tamratan en kom kujakan ekadrosh divi dekudin dekadro divi wa rafa'at ila fiha tamratan litaakulaha yang miha bakiyo timwana kadro yang miha keo matta kaina atuga etchen netigan eseduni etchaka kaan etchaka aisat ge faan devi tin kadro ene aiku gawani dyangin kudin e dyangin kudin deo diva timwana ngi ka keo matta ka ena anga dimala dikuriye fastatamat ha ibnataha enege diang hindarin e otobe sedijje fashaqqat attamra allati turidu an taakulaha bainahuma ena kam ulunu e kadurobes e diang hindarin ge demeduga bahala fa dikudinna defali ko fadifi fa ajabani shanuha timen kamana ashad ge fan vidalwani bukhari ge riwayat mi muslim ge riwayat timen kama hairam loda ga timen فذكرت الذي صنعت لرسول الله صلى الله عليه وسلم تمن كمنا رسول الله صلى الله عليه وسلم كنور بدا غتيما ميواك بيان قد ديمه هند رسول الله صلى الله عليه وسلم حديث كربي ان الله قد اوجب لها بها الجنه الله سبحانه وتعالى انني اسرغ واجب كفي دين حديث كربي من عال جاريتين حتى تبلغ جاء يوم القيامه هو وانا وضم asabi'ahu aw kama qala alayhi salatu wasalam de fahuga amur fule qaim kurvi de angin darin libi e de angin darin rangal tarbiyat ko e de kudin bali gonden balhatta finama qiyamud dhukun emih ko annani timin nabiy aykuga mifada inne angin kudin de angin kudin tarbiyat ko finama bali gonden rangal tarbiyat de gen timin nabiy aykuga surga wannani mifada inne engingili kuri ekuga miha kharige maqam netto ikam ko baato algo men angin dari kommis mihege dari dance kuram yarani kommis mihege dari football mecha kam yarani kommis mihege dari algo men ko kommis ukhte subhanallah allah subhanahu wa taala fahish kan tatang haram kurbafani ghairat tarikam bodukam allah subhanahu wa taala huriha fahish kan tatang haram kurbaf zuana ko aiswa ki ha riti uslub takaka ekuga islam din visna devafani zuana ko aisman bunani rasosam gariuga e idalli fi zina e allah ko rasulati mina zina kurun go hudde devbas umar gofan vidalu hudde devbar mina ge kandura udusala kandura bo udusala zina hudde ngedin e ko rasosam adis ko alarish lika ya umar madma tri wada gan wash denge zuana kari ko fo vidalu ke har algon kom me mihe ko smigo te visna wada gan allah gan di huwa ko banan annan amna manka kale beenu wana he kale ge mamme ya mehe ko zina kur har emhe ko mara wana me kale beenu wana he kale ge ambi mi ha mehe ko zina kur emhe ko mara wana me kale beenu wana he kale ge bodu daita mehe ko zina kur emhe ko kale ge kokko ya zina kur mara wana ruli esken rabbe e zwan sor ekkale zina mudden edun sor zwane visna devbe denge fawge ene ge kari kur baafa me ful ga wangal baafa e allah mena ge hin hulbade bash e zwana mi dalo ni ke gedo e ne ge kare ga shirko borwes bodu fa ge kam ga ne de kum de jinaay agum benwa nu ta ge kale fa na visna de de goy agum men fahish kam kuram bala la ayru kurimati ga mamma mamma benwa nu tal gon men ge goy zwang en ku jok fa ni jena mar gon ge dari en gal gon benwa na hemmi ku nu ba ni etu ga bala kom me mi ko sam en etu ga bala fi annani amna manka islam dinu ga huwa tirkan annani namas islam din wani wati waki tarbiyat devu mang amru kurwa hain har go umra diyim kudin nang amu kurate namaz kurma muru auladakum wa abna'u سبعة هنهار قمر الديمة ما أذكر ما مكراش وضربوهم عليها وما بنا وعش ديها هنهار قمر الديمة ما أذن قف نما أدب ديش كتامي كي أربنا سؤال كروني إلا سكال باه كدكني كيبه إسلام دينه كأكود كدين نع أدب دين ما كي أوك ما كهم بدال نواش أقول دني رسول الله صلى الله عليه وسلم يقول تنعديش كور بافا كي نت سؤال كروني جواب ندي فود مني كروك دن نواش دي راجعنا أقول ندين جواب كي ఈశ్వరాతకు ఏం విజయ కుడుకు దింగి యూనిట్ అభే యూనిట్ మసల చేస్తానే ఏరుం బడు ముసీబత్ కట్ట దిమావని ఆ గొద్దని రసూల్ సలం హదీస్ కొడు బాబా వదు రిబుహుమ్ అలైహా వహుమ్ అబ్నా వాష్ దిహారు గమ్ర దేమే కుదింగాగ తలాషే వదు రిబు దర్బుగె మాన తెబేఫం కుర్బాని కీకే తో పుని జహుమే తెలుమే నమ స్మియం కారి ముఖ్యాష్ మీ దెక్కల అదబు దినుగ బా నత్తాలి హక్కుత గెల్లుని కుడకు ది మురియాను బాయ తక్కురని కీకే మిబునని అది కుడకు జకే అషారా నుఫురే అనే కావేసును బాయ కమ కాకుమకు ఫై కొద్దిని అరగమైన అమిల్లాతు దరిం హోదని మైం బఫైన్ కుడకు దింగ ఈనటం హురియా హుకుం తకే కండాడ యాగుమి గహాలతు ఇస్లాం దీను గక్కన అదబ్ దీను గ బానాకి అగుణ దన్నిని అదబ్ దీను గ మానాకి కుజ్జకే తనే గుణవనే బిందాలు మెన్నో ఇస్లాం దీను గ హరా హుద్ద దివ్వేస్ దిహారు గుమ్ర దేయి మాదబదే ಏಕೆ ಕುರಿಗೆ ನೆಂಗೆ ಅದಬ್ ದಿನಗ ಹುದ್ದೆ ತಳಾಶೆ ನಮೇಶ್ ಮೋಣಗ ಜಹಾಗಿನ್ನುವಾನೆ ಬೊಲುಗ ಜಹಾಗಿನ್ನುವಾನೆ ಮೇಮತಿಗೆ ಜಹಾಗಿನ್ನುವಾನೆ ತಿಂಗೆತಿ ಫಾರವ್ರಿ ಗಿನೆ ಜಹಾಗಿನ್ನುವಾನೆ ಎತ್ತನೆಗೆ ತಿಂಗೆತಿ ಫಾರ ಮೀ ಇಸ್ಲಾಂ ದೀನ್ ರಿಯಾಕ್ ದೆಂಗ್ ಜಹಾ ಇರು ರುಳಿ ಎತ್ತಿದ್ದೆ ನಮ್ಮ ದೆಂಗ್ ಹರಾಂಗ್ ಬಪ್ಪೆ ಕವ್ಯಸ್ ಮುದ್ರೆ ಕವ್ಯಸ್ ವೆರಿಯ ಕವ್ಯಸ್ ದೆಂಗೆ ಕುಜ್ಜಗಾಗ ಜಹ ಮೀ ಆ ಬಿಡ ರಿಯಾಕ್ ಕುರೋ ಇಸ್ಲಾಂ ದೀನ್ ಬಯಾನ್ ಕುರು ಬಾಬನ್ ತಗೊಂಡನೆ ಅದಬ್ ದಿನಮಕ್ಕೆ ಇತೆ ಕುಡಕು ದಿಂಗ ಹಾಕು ತಕ್ಕೆ ಇವನು ಮಸ್ಸಾಜ್ ಸ್ಥಾನಕೋ ఏ అదబుతకే నుదవు నేమ ముసీబత్తకే మీద అగుమెన్న దిన్న సోసం హదీస్ కోవని వఫర్రికు బైనకుం ఫిల్ మదాజి ఎకుదిన్ నిదాతం వకి కురాష్ అంగెం ఫిరియం వకి కురాష్ జిన్షే గుణవంతకం హరకాత్తిరి వానె అహరకే దిహారు గౌమ్ర దీమ ఫిరియం కుదిన్ నిదాతం వకి కురాషే అంగెం కుదిన్ నిదాతం వకి కురాషే ఇస్లాం దీన్ తర్బియత్ దేవి ఫన్ రహారుగే ముకల్లఫక వారు ఉన్నాని ఇస్లాం దీనుగే సాఫ్ సీదా గుమ్మతిగా తర్బియత్ లీ చెదమ్మి రసూలుల్లాహి సల్లల్లాహు అలైహి వసల్లం హదీస్ కోవని ಕುಲ್ಲು ಮೌಲೂದಿನ್ ಯೂಲದು ಅಲ್ಲದ ಫಿತ್ರ ಕೊಮ್ಮೆ ಕುಜ್ಜಗು ಸನ್ನೆ ಸಾಫ್ಸಿದ ಗುಮ್ಮತಿಗೆ ಎಕುದಿಂಗೆ ಮೈಂಬು ಫೆನ್ ಎಕುದಿನ್ ಮಜೂಸಿ ಕೊನ್ನ ಸಾರ ಕೊಯ್ಯ ಹುದಿ ಕುರಣ ಕುರಡ ದೇಹಕಂಗರಾಯರು ಸೋರ್ಯಾಂಗ ಕಿತ ದರಿಂತೋ ಆಯ್ಸ ಶಕ್ವ ಕುರಣಿ ಲಸವ ತಿಮಿನ ಬೇಣುವೆ ಬುರುಗಾಳ ಮಮ್ಮಬುನಿ ಎಗ್ಗುತ್ತಂಗಳಾಗಿ ಬಪ್ಪುಬುನಿಯಗೆ ಅಳಾಫಿಯಾಗೆ ಬೇರ್ಕೊಳ್ಳಾನ ದೇಹಕ್ಕೆ ಹುಣ್ಣೆ ದರಿಯಕು ಕುಡ ಕುಜ್ಜಕ ಬಾನೆತೋ ಅಲ್ಲಾ ಸುಬ್ಹಾನಹು ವತಾಲಾ ಅಗುಮನ್ ಹೆಗುಸುನ್ ದಿರ್ಬಾಷ್ ಅಲ್ಲಾಹುಗೆ ಕೋಫ ಅನ್ನಾನೆ ಗಡೆ ಅಂಗಿನ ಲಿಬ್ರು ಮಕಾಮಕ್ಕೆ ವರಮತಿ ಮಕಾಮೆ ಮಮ್ಮಗೆ ಮಕಾಮು ತಿಂಗುಣ ಅದಿ ಬಲ್ಲವ ಹದೀಸ್ ಕುರಬನಿ ಅಲ್ ಜನ್ನತು ತಹತ ಅಕದಾಮಿಲ್ ಉಮ್ಮಹಾತ್ ಮೈಂಗೆ ಫಾಯ್ದಸುಗೆ ಫಾಯ್ತಿಲ ದರುಗೆ ಸ್ವರ್ಗವನಿ ಏ ಮಮ್ಮ ನೂರು ದಿನ ಎಬ್ಬಿಸ್ ಕುಜ್ಜ ಕನ್ನೆ ಸ್ವರ್ಗ ನೀವು ಕಸ ಸ್ವಾಲ್ ಕುರನಿ ಏ ಅಲ್ಲಾಹುಗೆ ರಸೂಲ ಸಲ್ಲಾಹು ಅಲೈಹಿ ವಸಲ್ಲಂ ತಿಮಿನ್ನ ರೋಧ ಹಿಫಮೆ ಜಕಾದ್ಯಮೆ ಹಜ್ವಮೆ ಫರ್ದು ಫಸ್ತಮಾದ ರಕ್ಕಾದ ಮರ ಮುರಿ ಕುಂಕಮಿಂಗ್ ಹೇ ಹದೀಸ್ ಕೋಬಲ್ ಕಲೆ ಕಿಯಾಮದ್ ಹುಂಬಾನಿ ಸಿದ್ದಿ ಕುನ್ನ ನಬಿ ಬೇಕನ್ನ ಶಹೀದು ನಾಕ ಸೋರುಗೆ ಏಕ ಮುಖಸ್ ಕಲೆ ಮೈಂಬ ಫೆನ್ ಉರಿದೆ ನೀ ಹೇಕ ಬಜ್ಜೆ ಅನ್ನತೆ ಸೋರುಗ ಇರಾತ್ ಕೊರ್ವಾಗುಣ ಮೈಂಬ ಫೆನ್ ಗೆ ಹಕ್ಕು ತಗೈ ಕೊಬ ಮೈಂಬ ಫೆನ್ ಕಮೆ ಹಿತುಮ ಕಿ ಕ್ಯಾ ಮುಹಿಮ ಕಮ ಕುರಾನ್ಗೆ ಅಲಿ ಗಲ್ಗೆ ಸೇತುವಾರ ಅದು ಮೀ ಕುರಾನ್ಗೆ ಮೋರಿ ತಾಯ್ತಕ್ಕೂ ಸಾಬೀತುವ ಮಕಾಮ್ ತಕ್ಕೆ ಇಸ್ಲಾಂ ದೀನ್ ಹಗೀಗತುವ ವರಮತಿ ಮಕಾಮ ದೀನ್ ನಮ್ಮ ಸ್ಮಿಯದು ಗೈರ್ ಮುಸ್ಲಿಮು ಯಹೂದಿನ್ ಅಗುಮ ಇಸ್ಲಾಂ ದೀನ್ ದುರ್ಕೊಲ್ಲು ಮಟ್ಟಕ ಎಂಬೆ ಬೊಡ ಬೇಣು ಕುರಿ ಹೆಂಗ ಹತ್ಯಾರ ಕಿಯಾಮೇನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕೊರ್ ಬಾಂಗವನಿ ಅನ್ ನಿಸಾಉ ಹಿಬಾಲು ಶೈತಾನ್ ಶೈತಾನ ಮೀಸಕು ಮಳೆಯಲು ಮಟ್ಟಕ ಜಹಾ ದಲಕೆ ಅಂಗಿನು ನಕಿ ಎದಲುಗನು ಜಹೇಶ್ ಹೆಂಕಮ್ಮ ಹದೀಸ್ ಕೊರ್ ಬನ್ನಿ ان اخوف ما اخاف على امتي فتنه النساء او كما قال عليه الصلاه والسلام من نبيه من نبيه امتك متن ام بڑا بيريت ودا گنوا فتنه کی انگن دی فتنه کی نتو میت اگو من اسکول تک گوس بلا لایرو کم گریڈ گ اینا نے بپن نگ ہتر دری کاکو تو زیم انگن اگو من کم کے تجربہ کوری گریڈ ایک کے کودین گ اخلاق دبگین گوس دی بلا لایرو گوس بلا لایرو بپ کو باہے مم کو باہے کوچنگ ہے کنے ಅನಿ ಲೋಬ ಕುಲಿನ ಸುವಾಲ ಕೊಲ್ಲಿ ಮಬನೆ ಬಪ್ಪನೇತೆ ತೆಂಗಿ ಸ್ಕೂಲ್ಗೆ ಇದಾರೆ ಸುವಾಲ ಕೊಲ್ಲಿ ಮನೆ ಕುಜ್ಜಗೆ ಬಪ್ಪನೆ ಕುಜ್ಜಕ್ಕೆ ಫಸ್ಟ್ ಕುದಿನ್ ತಿವಿ ಯಾಕೊಮ್ಮೆ ಕೊಬಾ ಎಕುದಿನ್ ಎಕುದಿನ ತೇಕುದಿನ್ ಕೆ ತೇಬಾವಿ ಹಂ ಕೇವಾದ ಬಾರೆ ಸ್ಕೂಲ್ಗೆ ಫರಾತು ಎ ಕುಜ್ಜಗೆ ಜಿಮ್ ಮನ ಗಾಣಿ ಮೇ ಗೇಗೆ ನೆತೆ ಕೀವೆ ತೋ ಮೇಗೋ ತಂಗ ಐ ಫಕುರಕ್ಕಂ ಗಾದಿ ಕೆನಿ ಬಪ್ಪ ದೆಗೆ ಬುಡು ಕುರಾಣಿ ವ್ಯಸ್ಸಿದಲಿ كيفية تفضل حالتك دي إسلام دين مقام دي بي مناكرة بي لا يخلو أن رجل بإمرات إلا وكان الشيطان ثالثها إلا أنجنا كافرين كأكهر وجنم تيمنا فراتك شيطان آي إن أنان إن جرول أدا كرة إن إنو بدن غفاوا إكما كي إنسانا نوكي من ترم كي دائرة كي ترم بردالو أمي إسلام دين حرام كرة إكما كي ألغم كي داري مزاج دس كرة مطا كافرين كنجة فاتو غا سايكن غا ريغن غا بار كي جان دين برو جان كنا ني مزاج دس كرة مي مستم غا أولي ويني مي غوتاش إكما كي زم مانا غني كاكو تو إلو بتي مسلمة كنا أفتو نمي كما وشنا ودا غنو أنو جهي تو agumen adi hajju yes agumen umrah kuries makka ga madbum ga agumen gine wagutakin hede kurikam ga allah gandi huwa kubun agumen salama kamen ne agumen ge darin namad nara hinda agumen ge darin aura niwanu kura hinda agumen ekam ge zimma na gandi hen kullukum ra'in wa kullukum masulun an da'iyati kom mi heke berani veri kom mi berani re ka sawal kurwen kale zimma de bi me kine to ada kuri agumen hatar ala ga fudena to gunen ke jane to meni befulak tikam ge zimma na gani mahe none ಅಲ್ಲ ವೈಕುರಬ ನೋನೆ ಕಲೇಟೆ ದರಿಂದೆವಿ ಕೊಡಕು ದಿಂಗ ಇನೋಟಕ ನೋನೆ ದರಿಂದೆವಿ ಕಲೇಟೆ ದೆವಿ ಅಲ್ಲಾ ದೆವಿ ಬಡು ನೇಮತೆ ದರಿನಕ್ಕೆ ಬಡು ನೇಮತೆ ಇಮ್ತಿಹಾನ ಬಿಸ್ಮೆ ಏಂಕ ಮುಂ ಅಲ್ಲಾ ಸುಬಾನ್ ವತಾಲ ವೈಕು ಇನ್ನಮ ಅಮ್ವಾಲುಕುಂ ಔಲಾದುಕುಂ ಫಿತ್ನ ತೆಬಾಮಿಗ ಮುದಲಾತೆ ಮುಂ ದರಿನಕ್ಕೆ ಬಡು ಇಮ್ತಿಹಾನಕ್ಕೆ ಇಮ್ತಿಹಾನ ಫಾಸ್ ವಾಶೆ ಫಾಸ್ ಮಟ್ಟಕಾಗು ಮುಂ ಜಿಮ್ಮ ಅದೇ ಮೀ ಅಲ್ಗುಣ ಎಂಗಿ ಹಿರ್ ಮೀ ಬರಕುಂ ಕುರಾನ ಹದೀಸ್ ಗಾಲಿ ಗೌಗ ಇಸ್ಲಾಂ ದೀನ್ ಗಾಂಗಿನ ವರಂ ಮತಿ ಮಕಾಮ್ ಏಕಮಕ ಮೀ ಮಕಾಮ್ ನಿಗುಲಾಗತ ಮಟ್ಟಕ ಹಮಾಮ ವೇನಿ ಅಂಗಿನ ಕುದಿ ಜುವಾನ್ ಅಂಗಿನ ಕುದಿನ ತಕ್ಕೆ ಶೋರ್ಟ್ ಬುರ್ತಕ್ಕೆ ಲಾಗಿನ್ ಸ್ಟೇಜ್ ಕಾ ಡಾನ್ಸ್ ಕುರುವ ಆಗೋಮೆನ್ ತಿವೇನಿ ಸ್ಟೇಜ್ಗೆ ತಹುಗ ಕಳು ಆಯ್ನಿ ತಕ್ಕೆ ಹಳಾಗಿನ್ ಬಲನ್ ಕೋಚಿತ್ತು ಮಿ ಬಲನಿ ಮಿ ದೊಲ್ಲಲುಗೆ ಜಿನಾ ಕಿ ಹರಾಮ್ ಕುರು ಫವಾ ತಂತನ ಬೆಲು ಆದಮ್ಗೆ ದರಿಯಾಗಿ ಕೊಂಬೆ ಗುಣವನಕ ಬನಿ ಜಿನಾ ಒನ್ನೆ ಹಕ್ಕ ಅಮಲಿ ಇವ್ವಾ ದೊಲ್ಲಲುಗೆ ಜಿನಾ ಕಿ ನುಬಲಂದಿ ಹೇ ತಂತನ ಬೆಲುಮೆ ದೇಕಂಪತ್ಗೆ ಜಿನಾ ಕಿ ಅಡು ನಾಹನ್ನು ಜೆ ಅಡು ತಕ್ಕೆ ಎಹುಮೆ ಅತುಗೆ ಜಿನಾಯಕಿ ಹಿಫನ್ನುಗೆ ಹೆಚ್ಚಿಗೆ ಹಿಫುಮೆ ಫಾಯಗೆ ಜಿನಾಯಕಿ ದಾನ್ನುಗೆ ಹೆತನಕ ಹಿಂಗಾಫ ದಿವುಮೆ ಹಿಂಗ್ ಇನ್ಸಾನಾಗೆ ಎದುನ್ ಬೆರುವಾನೆ ಏ ಎದುನ್ ತಂಗೇನ ಫುದ್ದಾಲಾನಿ ಶಹವತಿ ಗುಣವನ್ನೆ ಹೆಂಗ ಸ್ವರ್ಗ ಬೇಣುವೆ ಜನ ಅವುಗೆ ದೂರಕ್ಕ ತೆರೆಕೊಂಡು ಲದ್ದು ಗುಣ ರಕ್ಕ ತೆರೆಕೊಂಡು ಹೆಂಗ ಮೋಮಿನುಗೆ ಸಿಫೆಗೆ ತೆರೆಗನ್ನಾನೆ ವಲ್ ಹಾಫಿದೂನ ಫುರೂಜಹುಮ್ ಎಬಿ ಹಿಂಗೆ ಲದ್ದು ಗುಣ ರಕ್ಕ ಅಲ್ಲಾ ಸುಬ್ಹಾನ್ ವತಾಲ ತಿರಿಸುನಾಯ್ತುಗ ಅನ್ನೂರು ಸೋದಗೆ ತಿರಿಸುನಾಯ್ತುಗ ಕೀಕಿತು ವಹಿಕುರ್ಬನ್ ಕುಲ್ ಮುಮಿನೀನ ಯಗುದ್ದು ಮಿನ ಬುಸಾರಿಹಿಂ ವಯಹ್ಫದು ಫುರೂಜಹುಮ್ ಎತ್ತಿರಿಸನಾತುಗ ಕುರಿ ಕೊಳಗೆ ಸಹಿ ಕೊರಬ ಕುಲ್ಲಿಲ್ ಮುಮಿನಾತಿ ಯಗುದುದ್ನ ಮಿನ್ನ ಬುಸಾರಿಹಿನ್ನ ವಯಹ್ಫದ್ನ ಫುರೂಜಹುನ್ನ ಲದತಿ ಗುಣನ್ ರಕ್ಕಾ ತಿರುಕುರಾಶ್ ಸ್ವರ್ಗ ವಾಜಿಬ್ವಾನ್ ಮನ್ನಿ ಯದುಮನು ಲೀಮಾ ಬೈನ ಲಿಹ್ಯೈಹಿ ವರಿಜಿಲೈಹಿ ಲಮಿಂತು ಲಹುಲ್ ಜನ್ನ ಎಮಿಹೆಗೆ ದುಲ ಅಮಿಹೆಗೆ ಲದತಿ ಗುಣನ್ಗೆ ಗಮಾನ ತಿರುಕಂತಿ ಮಿನ್ನ ಬಿಯ ದೀಫಿ ಮಿಹಕ ತಿಮಿನ್ ನಬಿಯ ಸ್ವರ್ಗೆ ಗಮಾನ ತಿರುಕಂತಿ ಬಮೆ ಏನ ಸ್ವರ್ಗ ವಾಜಿಬ್ಬಿ ಏನು ಆಗೋಮೆ ಕಮಾಮದು ವಿಷ್ಣಾ ಫಿಕುರು ಕುರು ಆಗೋಮಿಂಗೆ ದರಿ ಅಗೋ ಮಿತಾತಿ ಬಗ್ಗೆ ಫೋನ್ ಕುರಾ ದನ್ನು ಜೆ ತರಿ ಫುಲಾಯ್ ರೋದ ಮಹುಗಾ ಹೋಕಂತ ಕುರಾಶೆ ಹೊರದು ಹೊಸ ಮಾದರ ಕಾತಿರಿ ಭಾಷೆ ಗೋಸ್ಕಂತ ನೂಳೇಶೆ ಅವರು ನಿಮ್ಮ ಕುರಾಳೆ ಅಲ್ಲಾ ಗಂದಿ ಹುವಾ ಕೊಬ್ಬನ ಅಗುಮನ್ ಕೊಮ್ಮಿ ಮೀ ಇಸ್ಲಾಂ ದೀನ್ ಗಣೇಶ್ ವದೀಫ ಅವ ಮಕಾಮ್ ತಕ್ಕಿಂಗ್ ಅಲ್ಲಾ ಅಗೊಮ್ಮೆ ನಿತುಮ್ಗೆ ತೆರೆ ವಜೂದ ಗೆನ್ನವಿ ಅಲ್ಲಾ ದೇವಿ ಮಕಾಮ್ ತಕ್ಕಿಮ್ಮಿ ಅಗೊಮ್ಮೆ ಮಕಾಮ್ ಕಬೂಲ್ ಕುರಂಜೆ ನುಕೊಫಿಯ ಅಲ್ಲಾಹ್ಗೆ ಇನ್ಸಾರ ತಮಿಯನ್ನನಿ ಎಬಾಮಿ ಹುಮ ಸಲಾ ಕೊರ ವಿಫದೆಂತೇವೆ ಬಾಮಿ ಹುಮ ಸಲಾ ಕೊರ ಮಕ್ಕಳ ಮುಡಿಗೆ ಬಮೆ ಏಕ ಮುಗಸ್ ಕೊಮ್ಮೆ ಮೀ ಏಕ ಬನಿ ಒಕ್ಕೆ ಮುದ್ದತೆ ದೆವ್ವ ಎ ಮುದ್ದತ ಮೊಂದಿಂಗ್ ಇನ್ಸಾನ ಉನ್ನಾನ್ ಅಲ್ಲಾ ಅಗೊಮ್ಮೆ ಎಮ್ಮೆನ್ನು ಸೇವಿಸಂದವ್ವ ಅಗೊಮ್ಮೆ ನಂಗೆ ಹೇಳ್ಕೊಂತ ಕುರುಮ ತೌಫೀಕ್ ದೇವಿ ಫದೆ ಅಗೊಮ್ಮೆಗೆ ದರಿ ನಕ್ಕಿ ಅಂಗಿನ ದರಿ ನಕ್ಕಿ ಫಿರೇನ್ ದರಿ ನಕ್ಕಿ ಇಸ್ಲಾಂ ದೀನ್ಗೆ ಸಾಫ್ ಸೀದಾ ಉಸು ತವ್ಗ ಫಾತಿರ್ ಸಾಬಿತ್ ಕುಗ್ಗಿಂತಿವೆ ದರಿನ್ ಕಮ್ಗ ನಬ್ಬಾ ಕುರಾನ್ಗ ದುವಾ ವಿಸ್ಮೆನ್ನ ನಿಕ್ಕಿಗೇತು ರಬ್ಬನ ಹಬ್ಲನ ಮಿನ್ನ ಸುವಾಜಿನ ವದುರ್ರಿಯಾತಿನ ಕುರ್ರತ ಆಯುನ್ ವಜಾನ್ನ ಅಲ್ಲಿ ಮುತ್ತಕ್ಕೆ ತಿಮ್ಮಮ್ಮೆಂಗೆ ಲಲುಗೆ ಫಿನಿಕಂ ಕಮ್ಗ ಇದರಿನ್ ಲವ್ವಾಂದೇ ದರಿನ್ ಫಿನಿಕಂಗ ವಿಗಿಂದಾನಿ ಕೊಂಗಿರಕ್ತೋ ಅಲ್ಲಾ ಹೆಂಗೆ ಗೊತ್ತಂಗೆ ದರಿನ್ ಉಳೇಕಮ್ಮ ಬನೇ ನಮ್ಮ ಅವನಿಗೆ ಲೊಬೆತು ಒಕ್ತಕ್ ವಿವಾಹದ ಕೀಮ ಅಸರು ಗೊಸವನಿ ತಿಮ್ಮನ್ನ ಕೀಕುರಾನೆ ತಿಮ್ಮನ್ನಗೆ ದರಿಯನ್ ಯುರೋಪ್ಗೆ ತಂತನ್ಗೆ ಕೇವಂಗಳ ಫೈ ಇಸ್ಲ ಇಲ್ಲ ಸುಷ್ಣಾ ದಿಬಲ ರೆಫಾರ್ ಗೊಸ ಅದನ್ನ ಇಸ್ಲಾಂ ದೀನುಗೆ ಅತಿಹಾ ಮುಹಿಮ ಕಮಕ ವಿನಮ ಇಸ್ಲಾಂ ಕುಜಕ್ಕೆ ಬಿಬುನ ಇಸ್ಲಾಂ ದೀನುಗೆ ಅತಿಹಾ ಮುಹಿಮ ಕಮಕ ವಿನಮ ಇಸ್ಲಾಂ ದೀನುಗೆ ಫಸ್ರು ಕುಣಿಗೆ ತೆರೆ ಗೊನ್ನಾನೆ ಬುರುಗಾಳ ದೇತೆ ಮಹ ಗಬೂಲ ಕುರಾನ ದನ್ನಂತ ಕುರಾನ್ಗೆ ಇಂಗ್ ಆಯ್ತ ಇಂಕಾರ ಕೊಲ್ಲಿ ಇಂಕಾರ ಕುರುಮ ಮೂರ್ತದ್ವಿ ಇಸ್ಲಾಮ ಕನ್ವಾನೆ ನಂಗ್ ಇಸ್ಲಾಂ ಬಿಸ್ ಮಿಯಾರ ಫಸ್ಕುಂ ಮಿ ಗೇಗ ಇಮಾರತುಗ ಹತರ ತಮ ಜಹಾಲಿ ಮಗೇನೆ ಗೇನೆ ಏಕಮಸ್ ಗೇ ಫುರಿಮ ವಾನಿ ತೋ ಹಮೇಕಣೆ ಹತರ ತಂಬು ಹುರಗೆ ಫಾರ್ವೆಸ್ ಬೇಣು ವಾನ್ ಫುರಾಲ್ವೆಸ್ ಬೇಣು ವಾನ್ ಫೆಮ್ವೆಸ್ ಬೇಣು ವಾನ್ ಫಾಹಾನವೆಸ್ ಬೇಣು ವಾನ್ ಫರ್ನಿಚರ್ ವೆಸ್ ಗೇಕ ಫುರಿಮ ನುವೆ ಎಮೆ ಇಮಾನ್ ಕಂ ಫುರಿಮ ವಾನಿ ಇಸ್ಲಾಂ ದೀನುಗ ಅಖಂಡೇಲಿ ಫವಾ ಹುರಿಯ ಉಸೂತಕ ತಬಾವೀಮ್ ಎಮ್ ಅಲ್ಲ ವೈಕುರಬನ್ ಉದುಹುಲು ಫಿ ಸಿಲ್ಮಿ ಕಾಫ ಎಮ್ಮೆ ಎಕುಗ ಮುಳಿಂ ಇಸ್ಲಾಂ ದೀನ ಬನ್ನಾಳೆ ಎಬ್ಬಾ ವದ್ದಾ ಫಾನಿಬ್ಬಾ ಬೇರ್ ನುಕುರಾಶ್ ಮೇದ ಅವಗೊಮ್ಮೆಂಗೆ ನಂಗೆ ಇಸ್ಲಾಂ ಕಂತತ್ತ ಗೆಸ್ಟ್ আল্লাহ হুকুমিনের সালামত কাদের বাস وصلى الله تعالى وسلم على خير خلقه محمد وآله وصحبه اجمعين سبحانك اللهم وبحمدك نشهد ان لا اله الا انت نستغفرك ونتوب اليك ادي ورا وقت اسكنو جي اراد كربيا بيكار وكن ندان سوال مو جاغنا كربا اغون مي قران حديث اغون بود علم ريك بيغ واك دي كينو علم رينا اغون لو بي كورن علم ريك بيوي تو اغون مسا كورني سبو كي علم رينا كي ورن ماي باي ورثه الانبياء العلماء ورثه الانبياء نبي بيكلونغي وارثنكي علم ري ಮೇಲ್ಮೇರೆ ಕಬ್ಬೆತಾಳ್ಗೊಂಡು ಮಸಕ್ ಕುರಾನಿ ನೀ ಎಲ್ಮೇರಿನ ಕುರಾನ ಹದೀಸುಗಾಲಿಗೆ ಗೆನಸ್ತಿಬ್ಬ ಅಫವ ಇರ್ಷಾತಕ್ಕೆ ಅಳ್ಗೊಂಡು ಗೆನಸ್ಮಿದ್ದೀನಿ ಕುರಾನ ಹದೀಸುಗಾಲಿಗ ಅಳ್ಗೊಂಡ್ಗೆ ದೂಬೇಣು ಕುರವನಿ ಹೆಂಬಗೆ ಗೋಸ್ವಾಕ ನುಜೇನೆ ಕುರಾನ ಹದೀಸಿಗೆ ಗೋಸೆಚ್ಚೆನ್ನು ದೆಂಬ ಬೇಫುನು ವಿದಾಳ್ವಾನೆತ್ತಿ ಕುರಾನು ಗೆನೆತೆನ್ನು ಎತ್ತಿವಾಕ ನೀ ಅಳ್ಗೊಂಡ್ಗೆ ಎತ್ತರು ಹಾಕಿ ವರಗ್ಗೆ ನಾಕು ನಾಕು ತುಂಬನಾ ಬಾಯ್ ತಿ ಕುರಾನು ಸಾಬೀತವಾಕ ಮೆನ್ನು ನುಂಗೆ ಕುರಾನು ಗೋಜ್ಜ ದನ್ವಂತೋ ಕುರಾನು ಗಹುರಿ ಹಾಕಿ ಸೊನ್ನೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಇರ್ಷಾದಕ್ಕೂ ಸಾಬೀತು ಹಾಕಮ ಕುರಾನು ಸಾಬೀತು ಅಗೊಮ್ಮೆ ಇಸ್ಲಾಂ ದೀನ್ಗ ಹುಕುಮ್ ತ ನೆರವೇನಿ ಹತರ ಹೆಚ್ಚಕು ಕುರಾನ್ ಹದೀಸ್ ಇಜ್ಮಾ ಕಿಯಾಸ್ ಮಿ ಹತರ ಮಸ್ತರು ಅಸಲು ತ ನೆರವೇನಿ ಕುರಾನ ಹದೀಸ್ ದೂಕೊಲ್ಲ ಅಕೀನ್ ತುದಾನ್ ಕುರಾನುಗೆ ನೆತ್ತಿಜ್ಜ ಹದೀಸ್ ಕೊನ್ನ ಹದೀಸ್ ಕತ್ತಿಜ್ಜ ಕುರಾನ್ ಗೋತಿ ಏಯ್ ಹದೀಸ್ ಕತ್ತಿಜ್ಜಿನ ಏ ಕುರಾನ್ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅನ್ನಜ್ಮು ಸೂರತ್ತಿಗೆ ದೇವನಾಯತ್ಗ ವಹಿ ಕುರಬಾಂಗವನಿ والنجم اذا هوى ما ضل صاحبكم وما غوى دهنا ينمني تمنايتك وحيك وما ينطق عن الهوى ان هو الا وحي يوحى ترجمه بل ولا بدي اي كلي غفانو ادم فلكون امل ادمكون دوفلون بير قربا بس فلتك نونه اي تمن الله ده وحي بس فلتك ام رسول سمي ارشادك يس وحي انكارك فينما كينتوك مسلام بان ಎಮ್ ಎಮ್ ಹದೀಸು ಸಾಬೀತು ಜನ ಮೆಸ್ ಐತಿ ಸಾಬೀತು ಎಫ್ ದೆಂಗೆ ಅಗೊಮ್ಮೆ ಫಾಡು ಕ್ಯಾನ್ ಎಂಬ ಜಾಗೆನ್ನೆ ಇಮಾಮ್ ಶಾಫಿ ರಹಮತುಲ್ಲಾಲೆ ಮಕ್ಕಾಗ ಹಲುವರು ನಮ್ಮ ಮಕ್ಕಾಗೆ ಹಲುವರಿಯಂ ಇಮಾಮ್ ಶಾಫಿ ರಹಮತುಲ್ಲಾಲೆ ಕುರೇಶ್ ವಂಗಾಗೆ ಬೇಕಲೆ ಮಕ್ಕಾಗ ಹಲು ನಮ್ಮ ಮುಖಾತಕ್ಕಿದ್ದಾಳು ಸಲು ನಿಮಾಶಿ ತುಮ್ ತಿಬ್ಯಾಂಗಿಕೊಮ್ ಬೇಣು ಸುವಾಲೆ ಕುರಬಾರೆ ಉಜೀಬು ಕುಂ ಬಿಲ್ ಕುರ್ಆನ್ ಕುರಾನ್ ಜವಾಬ್ದ ಬಹುಶಿ ಕುನಿಮ ಕೊಮ್ಮೆ ಸ್ಮೀಹ ಕುಮನಿ ಭೂಮೇ ತುಮಕ್ಕೆ ಹರಾಂಕಮಕ್ಕೆ ಕೊಬಾಹೆ ರಸಮಾದಿ ಏಕಲೆ ಫಾನ್ ರಸೋಸಮ್ಗೆ ಇರ್ಷಾದ್ ಇದಾಳು ಬುಣಿ ಕುರಾನ್ ತಿಮೆನ್ ಎಕ್ಕಳು ಕೇವಾಗಿ ನೆತೆ ಕುರಾನ್ ಗೆತಿವಾಹಕ ಬುಣಿ ಲವ್ ಕರ ತೀ ಹಿ ಲವ್ ಜತ್ತಿ ಇಬ್ನ ಅಬ್ಬಾಸ್ ಗೆ ಸಿರಾಯತೆ ಕಲೆ ಕೇವಿ ನಮ್ಮ ಕುರಾನ್ ಫೆನ್ನಾನೆ ಕಲೆ ನುಕ್ಕಿ ವಂಗೆ ವಮ ಆತಾಕುಮ ರಸೂಲ್ ಫಖುದು ವಮ ನಹಾಕುಮ್ ಅನ್ ಫಂತಹು ಅಲ್ಲಾಹ್ ಗೆ ರಸೂಲ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೆವ್ವೆ ಚೆಯ್ಯ ಹೇಗೆ ಹಿಫಾಶೆ ಏಕಲೆ ಫಾನ್ ನಹಿ ಕುರಬಾಬಿ ಕಮನ ಏಕಮ್ ದುರುಗನ್ನಾರಿ ಮೇ ಕುರಾನ್ ಗಾಯತೆ ನುಂಗೆ ದಮ್ ಕುರಾನ್ ಗಾಯತಿ ಯಶ್ ಏಕಲೆ ಗಫಾನ್ ಮೇ ರಿಶಾದ್ ದೆವ್ವೆ ಲಾನ ಅಲ್ಲಾಹು ನಾಮಿಸತ ವಲ್ ಮುತನಮ್ಮಿಸ ಬುಮ ಉಫುರಾ ಮಿಹಾಯ ಉಫುರುವಾ ಮಿಹಾಯ ಉಫ್ರಾ ದೇ ಮಿಹಾಯ ಉಫ್ರುವಾ ಮಿಹಾಯ ದೆಮಿ ಹುನ್ನಂಗ ಅಲ್ಲಾಹ್ ಲಾನಲ್ಲದಿ ಹರಾಂ ಕಮ್ಮಿ ಬುಮ ಫುರುಮಕ್ಕೆ ದೇವಿ ರಾಜ್ಯಗೆ ರುಫಿಯಾ ಫಾಯಶ ಹೋದಂಗೆ ಕಾರ್ಯ ತಂತ ಬರಗ್ಗಿನ ಆಗುಣ ಮಕ್ಕಾಗೆ ಹರಂ ಫುಳುಗ ಮಿ ಫದ ದರ್ಶಗ ಫದ ವಾಹಕ ದಕ್ಕಿ ಮಕೊಮ್ಮೆ ಸ್ಮೇಕ್ ಬನ್ನಿ ಅಹಮದ್ ಜಿಯ ರಾಜ್ಯಗೆ ಹುರಿಯ ಮಿನಿಸ್ಟರ್ನ ಕಲಿದಕ್ಕೆ ರುಳಿಯನ್ನಾನೆ ಎಮಿ ಹುಂಗೆ ತಂತನೆ ಗಿನವಾನ್ ಅಗುಣ ಅಗುಣ ಕುರಾನ ಕಮ್ಮನೆ ತಗೊಂಡು ಮಿನಿಸ್ಟರ್ನ ದಿಮಾಲನ್ನು ಅಥವಾ ವಜೀರ್ನ ದಿಮಾಲ ಚಿಕ್ಕಿಮಗೆ ಅದಕ್ಕೊಂದು ದೀನಿಗೆ ಎಗ್ಗು ಬುನೆದ್ದೀನಿ ಬೊಮ್ಮೆ ಹೆದುಮಕ್ಕೆ ಹರಾಂ ಕಮ್ಮಿ ಆಗೊಮ್ಮೆ ದರಿ ಮುಳುಂಗಿಸ್ತೀವಿ ಬೊಮ್ಮ ಹದಾಗಿ ದೆಂಗೆ ಕುದಿಂಗೆ ಹಿಂತಂಗ್ ಅಲಿ ಅಂದಿರು ವೀಮ ಎ ಕುದಿನಲ್ಲಿ ಬೇ ದರಿ ಕುಳಿದೆ ಕುದಿನ ವೀಮ ಬನ್ನಿ ತೆಲೆಸಿಮಿಯ ಕುಜ್ಜ ಕಬ್ಬಿಯೇ ತೆಲೆಸಿಮಿಯ ಕುಜ್ಜ ಕಬ್ಬಿಯೇ ಅನಕೆ ಚೆಮ್ಮದ್ವಿ ಅಲ್ಲಾಹ್ ಲೆವ್ವಿ ಅಲ್ಲಾಹ್ ಲೆವ್ವಿ ನಿಯಮತೆ ಅಲ್ಲಾಹನಿ ಮೀಸ್ತಕ್ಕೂ ಹತರು ಬೈಕ ಬಸ್ಸವ ಕುರಾನ್ ಕವನಿ ಲಿಲ್ಲಾಹಿ ಮುಲ್ಕು ಸಮಾವಾತಿ ವಲ್ ಯಖ್ಲುಕು ಮಾ ಯಶಾ ಯಹಬ್ ಲಿಮನ್ ಯಶಾ ವಿನಾಥ ವಯಹಬ್ ಲಿಮನ್ ಯಶಾ ಉಜ್ಕುರ್ ಹತರ ಬೈಕ್ ಬೈ ಮೇಹುನ್ನ ಹುಸ್ ಅಂಗಿನ್ ದರಿ ಬೈ ಮೇಹುನ್ನ ಹುಸ್ ಫಿರಿಯನ್ ದರಿ ಅನೇ ಬಾಯ್ ಮೇಹುನ್ನ ಮಿಕ್ಸ್ ಅಂಗಿನ್ ಫಿರಿಯನ್ ದೇದ್ ಅನೇ ಬಾಯ್ ಮೇಹುನ್ನ ನೆಂಗೆ ಬಿಸಿಚ್ಚೆ ದಿಂಕಿತ ಮಿಟ್ಟೆಸ್ತಂಗ್ ಹೆದೇಸ್ ನೋ ಅನೇ ಬಿಸಿಚ್ಚೆ ಅನೇ ದರಿನ ಕಿಬೋಡು ನೀ ಮತ್ತೆ ಎ ದೆವ್ವಿ ಮೈ ಫುರಗಸ್ತೀನಿ ಎ ಗೊತ್ತಂಗ ಅದಾಗ ನೋ ಅನ್ನ ಆಗೊಮ್ಮೆ ಗೊತ್ತು ಸಮಾಕಂದ್ರೆ ಅದಾಗೊಂಡು ವಾಹಕ ನಿಮ್ಮ ಭಗತೋಜಿ ಆಗೊಂಡು ಮಾಫ್ ಕುರಬಾತಿ ಆಗೊಂಡು ನೀವು ಕುರಿಗೆ ತುಮಲಿಯ ಬೇಗುತ್ತ ಸ್ವಾಲ ಕುರಿ ಮ ದೀನು ಗೆಗ್ಗು ಅಳ್ಕೊಂಡು ಬುನಿದ್ದೀನಿ ಅಗುಣ ದಕ್ಕಿ ವಾಹಕನ್ನು ಹೊಸ ಸುಮ್ಗೆ ಹದೀಸು ಸಾಬೀತು ಆಗೊಂಡು ಒಬ್ಬನ ಮತಿಮಸ್ ಬೇಲುಮಕ್ಕಿ ಹರಾಂಕಮಕ್ಕೆ ಆಗೊಂಡು ವಾಹಕ ಒಳುವಾಫ ಒಳುವಾಲ ಬಾವ ಮೀಸ ಕುನ್ನ ಕ್ಯಾನು ದೆವ್ ಅಗೊಂಡು ಎದೆ ಅಗೊಂಡು ದೆನ್ನೆ ಹೊಸ ಸುಮ್ಗೆ ಅಗ್ಮ ಇರ್ಷಾದು ಸಾಬೀತು ಅನಿ ತಿನ್ ಲಫ್ಜಕ್ಕೆ ತುಮಳಿ ದಿಕ್ಕುರಾಶೆ ತುಮಳಿ ದೂಕುರಾಶೆ ತುಮಳಿ ಮಾಫ್ ಕುರಾಶೆ ಮೀ ತಿನ್ ಲಫ್ಜಕ್ಕೆ ಬೇಣು ಕುರಬನಿ ಯಹೂದಿನ ಮಜುಸಿನ ಖಿಲಾಫ್ ಮುಗತು ಮತಿಮಸ್ ಕುರುಕುರಾಶ್ ಎ ಕುರುಕುರ್ಮುಗ ಕೊಸುಮ ತುನಿಕುರುಮೆ ರಂಗಳಿ ಬೇಲುಂಗ್ ಏ ಸುನ್ನತ ಖಿಲಾಫ್ ಹರಾಮೆ ಆಗುಣ ಸುನ್ನತ ಖಿಲಾಫ್ ದೆನ್ ಮೀ ಹದೀಸ್ ತಾವ್ಗೆ ಅಲೀಗ ಎಕಲೆ ಇಫಾನ್ಗೆ ಅಮ್ರು ಫುಲಂಗ್ ಅತ್ತಿದ್ದಿನ ವಾಜಿಬಂಗ್ ಅನ್ನಾನೆ ಯಾ ವಾಜಿಬುಂ ಸುನ್ನತ್ಗೆ ದರಜೆ ಏಕೆ ದರ್ಜೆ ಸುನ್ನ ಬೇಗಿಂ ಬನಿ ವಾಜಿಬ್ಗೆ ದರಜೆ ಸುನ್ನತ್ಗೆ ಮಕಾಮ್ ಮುಸ್ತಹಬ್ ಎ ಗೊತ್ತ ದರ್ಜೆ ತಕ್ಕೆ ಬನಿ ಎ ದರ್ಜೆ ಬೆಟ್ಟೆ ಫದ ಹೆಂಗೆ ಇರ್ಷಾದೆ ನೆಂಗ್ ಐಶ್ವ ಹೆಂಗ ಕಮು ಅಲ್ಲಿ ಸುನ್ನತ ಜಮಾತ್ಗೆ ಹತರ ಇಮಾಮು ಇಮಾಮ್ ಮಾಲಿಕ್, ಇಮಾಮ್ ಅಬೋನಿಫಾ, ಇಮಾಮ್ ಶಾಫಿ, ಇಮಾಮ್ ಅಹಮದ್ ಇವರ ಹಂಬಲ್ ವಿಧಾಲ್ವನಿ ಏಕಂಡ ಹೇಳಿ ಹಿಂಗೆ ಹರಾಂ ಕಮಕ್ಕೆ ಬೇಲುಮಕ್ಕಿ ದಿಕ್ರುಮಕ್ಕಿ ವಾಜಿಬಕ್ಕಿ ಅವಗುಣ ಗುಣಾಯ್ತೇನು ಅವಗುಣ ಆಮ ಇಲ್ಮಿರಿ ವಿಧಾಳ ಬಸ್ಫುಳ ಗಿನಿಸ್ತೀನಿ ಕುರಾನ್ ಹದೀಸ್ ಅಲೀಗ ದೆಂಗತಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಕ್ಕೆ ಲೋಬಿ ಮಕ್ಕಿ ಅವಗುಮಂಗೆ ವಾಜಿಬೆ ಅವಗುಮಂಗೆ ಇಮಾನ್ ಕಂ ಫುರಿ ಮನ್ವಾನೆ ಕಲೆಗೆ ಫಾನ ಫುರಿ ಮುಗತುಗ ಲೋಬಿ ನುಕುರ ಹಾಯಿಂದ ಕೊಲ್ಲು ಇನ್ ಕುಂತುಮ್ ತುಹಿಬ್ಬೂನ್ ಅಲ್ಲಾಹ ಫತ್ತಬಿಊನಿ ಅಲ್ಲಾಹ ತೇಬಾಮಿ ಕುನ್ ಲೋಬಿ ವಾಕಮ್ಮ ದವಾ ಕುರನಿ ನಮ ತಿಮಿನ್ ಕಲೆಗೆ ಫಾನ ತಬಾ ವಾಷ್ ಏರುನ್ನ ಅಲ್ಲಾಹ ತೇಬಾಮಿ ಹಿಂದಕ್ಕೆ ಲೋಬಿ ಹುಡುಗನ್ನುವಾನ ಎಮ್ಮ ಲೋಬಿ ಕುರುಮಕ್ಕಿ ಲಾಜಿಮೆ ಎ ಲೋಬಿ ನತಿ ಇಮಾನ್ ಕಂ ಫುರಿ ಮನ್ವಾನೆ ದಂಗೆ ಕಲೆಗೆ ಫಾನ್ಗೆ ಅಮಲು ಫುಳ ಬಲ್ಲಾಲಮ್ಮ ಕಲೆ ಫಾನ್ ತುಂಬಲು ಭೇಟ್ ಅಲ್ಲಾಹ ಫೋನ್ ಹುರಿಹಾ ರಸೂಲ್ ಬೇಕನ್ನು ನಬಿ ಬೇಕನ್ನು ತುಂಬಳು ಫುರ್ ಮೂಸಾ ಅಲೈಹಿ ಸಲಾಂ ಹಾರೂನ್ ಅಲೈಹಿ ಸಲಾಂಗೆ ತುಂಬಳಿಗೆ ನಿಂತು ಇಪ್ಪೇವಿ ಏನೋ ಇಬ್ರಾಹಿಂ ಹಾರೂನ್ ಅಲೈಹಿ ಸಲಾಂ ಇದ ಲಾ ತಾಖುದ್ ಬಿಲಿ ಯತಿ ವಲಾ ಬಿರಾಸಿ ಏ ತಿಮ್ಮನ್ನಗೆ ಮಮ್ಮಗೆ ಅಹಾ ದರಿಕಲುನ್ನೆ ತಿಮ್ಮನ್ನಗೆ ತುಂಬಳಿಗೆ ನುಹಿ ಭಾಷೆ ಸಾಬೀತು ನೀ ತುಂಬಳಿ ಹುರಿ ಹಾರೂನ್ಗೆ ಫಾನ್ ಎಸ್ ಮೂಸಾ ಅಲೈಹಿ ಸಲಾಂ ಎಸ್ ಹುರಿಹ ನಬಿ ಬೇಕನ್ನು ಹುರಿ ಕಮ ಭೇಟವಿ ಕಮ ಸಾಬೀತು ಏಕಲೆ ಫಾನ್ ಭೇಟವಿ ದೆಮ್ ಬಾಕಿ ಮಿಂಗಣ್ಣ ನಿಂಗೆ ಐಶ್ವ ಏಕಮ್ ಇಸ್ಲಾಂ ದೀನಕ್ಕೆ ಸಾಫ್ತಾರ್ಗೆ ದೀನ್ ರಂಗಳು ಗೊತ್ತಕ್ಕೆ ಈ ತುಂಬಳಿ ಭಾಟಾಫಿ ನಮ್ಮ ಏ ಫುನ ಅಳಾಫ ರೀಚ ಬೇಟು ಮೀಗುಣ್ಣ ವಸ್ನು ಆಗುತ್ತ ಅದಿ ಮೀಗುಣ್ಣ ಐಬುನು ಆಗುತ್ತ ಅಸ್ಸ ಬೇಕಲು ಬಾಕಿ ಮಿಂಗಂಡ ನೆಂಗ್ ಇಬ್ಬೆಸ್ ಕಾಲ ಸಹ ಸರಿ ಅದೇ ಸಾಬೀತು ಏಕಮ್ ಇಳ್ಮೆರಿ ವಿದಾಳ್ವನಿ ಈ ಜುಮಾ ಏಕೆ ಮೀ ಹತರು ಇಮಾಮುಂಗೆ ಬೇಟು ಮಕ್ಕಿ ವಾಜಿಬೆಕ್ಕಮ್ಮ ಕುರಾನ್ ಆದೇಶ ಅಲೀಗ ಮೀ ಅಖಿಲಾಫ್ ಇಬ್ಬೆಸ್ ಕಾಲ ಸಹ ಸರಿ ದಲೀಲ ನೆಂಗ್ ದೆಂಗತಿ ಇಳ್ಮೆರಿ ಬೈ ಇಳ್ಮೆರಿ ವಿದಾಳುವೆ ಮಿಶ್ರಿಗೆ ಮೇಣ ಇಳ್ಮೆರಿಕ್ಕೆ ವಿದಾಳುವೆ ಕಾಲ ವಿದಾಳು ಅಂತ ಕೆಂಗೋತಿ ಇಬ್ಬೆಸ್ ಸಹ ಆದೇಶ ನೆಂಗ್ ದೆನ್ ಎಮಿ ಕಂಗೇನ್ ದೆನ್ ಲೋಬಿ ವಾಕಮ್ಗೆ ಅಲಾಮತೆ ಕಮ್ಗ ವಾನಿ ಕಲೆಗೆ ಫಾನ್ ಗೆನಿಸ್ತೇ ಬಿ ಗೊತ್ತ ಫುರಿ ಮುಗಿದುಗ ತಬಾವು ಉಮರ್ಗೆ ಫಾನ್ ಎದ್ದು ಹೋಗ ವಡಾಗಣ್ಣವಿ ಉಮರ್ಗೆ ಫಾನ್ಗೆ ಅಪ್ಪಳುಗ ರಸಸಂ ಹಿಪ್ಪವಾಗಿ ಹುನ್ನವಿ ಏಕಲೇಗ ಫಾನ್ ಉಫಲುಂ ಗೊಸ್ಮ ವಿದಾಳ್ವನಿ ಏ ಅಲ್ಲಾಹುಗೆ ರಸೂಲ ವಲ್ಲಾಹಿ ಇನ್ನಕ ಲಹಬ್ಬು ಇಲಯ್ಯ ಇಲ್ಲ ಮಿನ್ ನಫ್ಸಿ ಮಿಫದ ಇಬಾರತ್ ಬೆಣಕುರಗು ಏ ಅಲ್ಲಾಹುಗೆ ರಸೂಲ ಕಲೆಗೆ ಫಾನಕ್ಕೆ ದುನಿಯಾಗೆ ವಾಹ ಹೆಚ್ಚಕಬ್ಬುರನ್ ತಿಮ್ಮನ್ನಗೆ ಗಾತುಗ ಲೋಬಿ ತಿಕ್ಕ ಬುಡಗಿಂಬ ಇನ್ಸಾನೆ ಯಾಕಂ ತಿಮ್ಮನ್ನಗೆ ನಫ್ಸು ಫಿಯವ ನಫ್ಸು ಫಿಯವ ದೆಂಗೆಂಬ ಕೂಡ ತಿಮ್ಮನ್ನ ಲೋಬಿ ವಫರಾತೆ ಕಲೆಗೆ ಫಾನ್ ಹದೀಸ್ ಕೊರಬನ್ನಿ ಲಾ ಯಾ ಉಮರ್ ನೂನಕ್ಕೆ ಇಮಾಂ ಕಂಫುರೆ ಮನುವಾನೆ ಹತ್ತ ಅಕೂನ ಅಹಬ್ಬ ಇಲೈಕ ಮಿನ್ ನಫ್ಸಿಕ್ ದುನಿಯಾಗೆ ವಾಹ ಹೆಚ್ಚಕಬ್ಬುರೆನ್ ಅದಿ ಕಲೆಗೆ ಫಾ ನಫ್ಸಬ್ಬುರಂ ಎಸ್ ತಿಮ್ಮನ್ ಕಲೆಗೆ ಫಾನ್ಗೆ ಲೋಬಿ ಇಸ್ವೆಜ್ಜೋಮ ದಾ ದೆಂಗ್ ಇಮಾಂ ಕಂಫುರೆ ಮನುವಾನೆ ಉಮರ್ಗೆ ಫಾನ್ ವಿಷ್ಣಾವಡಾಗ ಉದಾಹರಣೆ ಅಲ್ ಆನ್ ನಿಹಾರ್ ಹದೀಸ್ ಕೊರಬನ್ನಿ ಅಲ್ ಆನ್ ಯಾ ಉಮರ್ ನಿಹಾರೆ ಕಲೆಗೆ ಇಮಾಂ ಕಂಫುರ್ ಹೆಂಬೋದು ವಿಷ್ಣಾವಡಾಗನ್ನವ ಕೊಂಬೇಕಲೆತ್ತು ಬಿಮ್ಮತಿಗೆ ಹಿಂಗೆ ಹಿಂಗ ಹುಣ್ಣವನಿಕು ಸ್ವರ್ಗೆ ಗಾಹಲು ಕಮ್ಗೆ ಉಫಾ ಅವ್ರ ಖಬರ್ಲಿ ಬಡಾಗಿ ಫವ ಸಹಾಬಿಯಕ್ಕೆ ದಿವನ ಖಲೀಫಾ ಲೋಬಿ ಎಮ್ಮಿ ಮರಸೋಸ ಮಾದಿಸ್ಕೋ ಮನ್ ಸಲಾತು ಮನ್ ಕುನ್ ನಫೀಹಿ ಊಜಿದ ಹಲಾವತಲ್ಲಿ ಇಮಾನ್ ತಿಂಗ್ ಕಮಂಗೆ ಮೀಗೆ ಕಿಬಾಗ ಹುರಿ ಜನಮ ಏನಂಗೆ ಇಮಾನ್ ಕಮ್ಗೆ ರಹಲಿ ಬೇನೆ ಎಮ್ಮೆ ಫುರತಮ ಅಂಗೆ ಕೂನ್ ಅಲ್ಲಾಹ್ ಹೊ ರಸೂಲು ಹೊ ಅಹಬ್ಬು ಇಲೈಹಿ ಮಿಮ್ಮಾ ಸಿಮಾ ಸಿವಾ ಹುಮಾ ದುನಿಯಾಗೆ ವಾಹಚ ಕಬ್ಬುರೆ ಅಲ್ಲಾಹ ಇಲಾಹುಗೆ ರಸೂಲಾಗೆ ಲೋಬಿ ಏನಗೆ ಹಿತುಗ ಅಶಗಂ ಫು ಮದ್ದಾಂದೇನೆ ಎರಡನೇ ಇಮಾನ್ ಕಮ್ಗೆ ರಹಲಿ ಬೇನೆ ದಿಂಗೆ ಕಲೆಗೆ ಫಾನ್ ಅದಕ್ಕೆ ಅಳ್ಕೊಮ್ಮೆ ಲೋಬಿ ಹಾಕಮ್ಮ ದವಾ ಕುರನಿ ನಮ್ಮ ಕೊಂಗೊತ್ತಕ ತಳ್ಕೊಮ್ಮೆ ಲೋಬಿ ಅನ್ನಿ ಮೀ ಲೋಬಿಗೆ ಮಿಸಾಲಕ್ಕೆ ಅಳ್ಕೊಂಡು ಕ್ಯಾದೆ ಮಿಸಾಲ್ ಹೋಯ್ ಲೈಲಾ ಮಜುನ್ಗೆ ವಾಹಕ ಆಗೋಮ ಬದಸ್ ಕ್ಯಾ ಹೆಚ್ಚು ಯಾಕಮ್ಮಕ್ಕೆ ಭಯ ಹಾಕೊಂಡು ರುಳೆ ಹೇಸ್ಕೊಂಡು ನಾನು ಕಲೆ ಲೈಲಾ ಮಜುನ್ಗೆ ವಾಹಕಕ್ಕೆ ಹಾಕೋಣ ತಿತ ನಂಗೆ ಆರಾಗಿಂತೀನಿ ಮಿಸ್ಕಿದ್ಗೊಲ್ಲ ಮೀ ಮಿಸಾಲ್ ಹಂಗಾಗೊಮ್ಮೆ ಮಿಸ್ ನೇನು ಅಲ್ಲ ಸುಭಾನ ತಲ ಸೋನಿ ಮಿಸಾತಕ್ಕೆ ಜಸ್ಸ ಮದಿರಿಗೆ ಮಿಸಾಲ್ ಜಸ್ಸ ವಾಫ್ ಅವನು ವಿಷ್ಣಾದೆ ಬು ಮಟ್ಟಕ್ಕ ಅಳ್ಗೊಮ್ಮೆನ್ನ ಮಕ್ಕಳಿಗೆ ವಾಹಕ ಜಸ್ಸವಾ ಮಿಸಾಲ ಆಗೊಮ್ಮೆ ವಿಷ್ಣಾದೆ ಬೊಮ್ಮ ಆಗೊಮ್ಮೆ ಇನ್ಸಾನಕ್ಕೆ ಮಿಸಾಲು ವಿಷ್ಣೇ ಬೈ ಲೈಲಾ ಮಜುನ್ಗೆ ವಾಹಕ ವರಂ ಮಸೂರನ್ ಕೀವ್ಯತೋ ಆಗೊಮ್ಮೆ ಬುನಾನೆ ಬುನಂ ವಿರನು ಬುನಾನೆ ಹಂಗೇನು ಅದಿಮಾಲ್ ಮಜುನೂನ್ ಲೈಲಾದಕ್ಕೆ ವಾ ಲೋಬಿ ಮನಿ ನಮಗೆ ಹಗೀಗತ್ತೆ ನಂಗೆ ಮಜುನೂನಕ್ಕಿ ನಮಿನ್ನು ಮಜುನೂನ್ಗೆ ಮಾನಕ್ಕಿ ಮೊಯ ಜುನೂನ್ ಮೊಯ ಕಂ ಏ ಫಿರೇನಕ್ಕೆ ಫಿರೇನಕ್ಕೆ ಏ ಫಿರೇನ ದಿಮಾಲ ಮಿಬುನ ನಿಮ್ಮ ಮಜುನೂನೆ ಕಲಿತಿ ಮೊಯಕ್ಕೆ ಕೀವ್ಯತೋ ಏನ ದಿಮ ಮೊಯಕ್ಕೆ ಬುನು ಏನಮ್ಮ ಯಾಗೋತಕ್ಕೆ ಲೈಲಾ ಹುರಿ ಅವಶ ಬದಗೆಂದಾರು ಮೀನು ಮಿಕುರಾಕಮಕ್ಕಿ ಬಿಮ ಬೊಸ್ತೀಫಾನೆ ಫಾರ ಬೊಸ್ತೀಫಾನೆ ಯಾವಶಗೆ ಕುತ್ತ ಹಬ್ಬಸ್ತೀವ ಮಿಫತಕ್ಕಂತ ತಕ್ಕುರಾಣಿ ಮೊಯೆ ಇತ್ತ ಏಮೆ ಮೀಸ್ ತಕ್ಕೊಂಬನಿ ಕಲೆತಿ ಮೊಯಕ್ಕೆ ಮುನಿಯಾರಮ್ಮನಿ ವಮಾ ಹುಬ್ಬುದ್ಯಾರಿ ಶಗಫನ ಕಲ್ಬಿ ವಲಾಕಿನ್ ಹುಬ್ಬ ಮನ್ ಸಕನ ದಿಯಾರ ಕಲೆ ಮೊಯಕಂಗದಾಗೊಂಡು ಮನೂನ ಮೊಯಕವಿಗೆ ಮಜುನೂನ ಕಲೆತಿ ಮಜುನೂನಕ್ಕೆ ಮೊಯೆತ್ತ ಬಿಮಬ್ಬೊಸ್ತೇನೆ ಫಾರಬ್ಬೊಸ್ತೇನೆ ಮ ಮೊಯನ್ನೂನೆ ಕಲೆ ಮೆನ್ನೆ ಮೊಯ್ ಮನೂಳ ಮಿಮ್ಮಿ ಫಾರದಕ್ಕೆ ಲೋಬಿ ಮ ಅಸಲು ಲೋಬಿ ಅನ್ನಿ ಲೈಲಾದಕ್ಕೆ ಯಾಕಮ್ಮ ಲೈಲಾದಕ್ಕೆ ಲೋಬಿವ ಮಿಂಬರು ಬೊಡುಕ ಮುಂಗು ಸ್ಮರಬಾಗೋದಕ್ಕೆ ಏನೇ ಹಿಂಗಾಲಿ ಮಗು ಸ್ಮರ ಲೋಬಿವಿ ಏಂಕಮ್ಮ ಮಿಸಾಲು ಐ ಮಜ್ನೂನ್ ಲೈಲಾದಕ್ಕೆ ವಾಲು ನೀ ಮಿಸಾಲ್ ಎಮ್ಮೆ ಯಾರು ಬೀಳೆ ಗೊಸನ್ನಿ ಇನ್ನಲ್ ಮುಹಿಬ್ಬಲಿ ಮನ್ ಯು ಹಿಬ್ಬು ಮುತೀಉ ಏನ ಲೋಭಿ ಕುರ ಫರಾತಕ್ಕಂಗೇನು ಫೂರಿ ಮುಗತುಗ ಕೇಮಂತಿರುವ ಎಮ್ಮ ಜಾ ರಸೋದ ಸಂತುಮಳಿ ಭೇಟೆ ಯಾಕಂದ್ರೆ ಫಾನ್ ಅಮೃಕ್ ಬಾಬಾ ಫನ್ ದೆಂಗ್ ಅನಿಂಗ್ ಎಮ್ಮೆ ನುರಕ್ಕಾತಿರಿ ಮಸರಕ್ಕೆ ಅವ್ಗೊಂಗು ಲೋಭೆ ತಕೊಂಡು ಅಗೊಂಡು ಗೋಲಾನೆ ಅಗೊಂಡು ಬುರಾನಂಗೆ ಬಿ ಸಕೆ ಕಾರಿಗೆ ತುಂಬಳಿದ ಕುರಾಶ್ ಎಮ್ ಏಕಂಗೆ ಹೆಂಗೆ ನಿಮ್ಮ ಕುರಂಬ ಹಾಕಂತತ್ತೆ ಕಿಯಾಮದ್ದು ಹೋಂ ಹುರಿಹಾನ ಬಿ ಬೇಕಲ್ಲ ಹತ್ಯಾರ ಅಳುವಾನೆ ಆದಮ್ಗೆ ಫಾನ್ ಉಸ್ತುರಂ ಫೆಸಿಗೆಂಗೆ ಈಶಾಗೆ ಫಾನ್ ಹಮ್ಮೆಂಗ್ ಹುರಿಹಾ ಎಮ್ಮೆಂಗೆ ಕಾರ್ಯಂಗ್ ಇನ್ಸಾನು ದಾನೆ ಹುರಿಹಾ ಎಮ್ಮೆಂಗೆ ಹತ್ಯಾರ ಅಳುವಾನೆ ಎಮ್ಮೆ ಫಹುಗ ದೇವೇ ಫರಾತಕ್ಕೆ ಕೊಂಫರಾತಿತ್ತು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲೆಗೆ ಫಾನು ದಿನ ಸೈದ್ಯ ಪಡಾಗನ್ನವಾನೆ ಅಲ್ಲಾಹುಗೆ ಹಮ್ದು ಸನಾ ದನ್ನವಾನೆ ಹೇಗೆ ಕುರಿಗೆ ದುಹಾ ಕುಸ್ತೆ ನೋಡ ನುಗನ್ನ ವಾಫದ ಹಮ್ದು ಸನಾಯ್ ಅಲ್ಲಾಹ್ ಸುಬ್ಹಾನಹು ವ ತಾಲಾ ವಹಿಕುರ ಇರ್ಫಾ ರಸಕ ಯಾ ಮುಹಮ್ಮದ್ ಏ ಮುಹಮ್ಮದ್ಗೆ ಫಾನೆ ಇಸ್ತರಿಫುಲ್ ಉಫುಲ್ಲ ಅಬ್ಬಾಲ ಬಾಷ್ ಸಲ್ ತುಳ್ತ ಎದಿಲ ಭಾಷೆ ಲಿಬೇನೆ ಎದೆ ಹೆಚ್ಚೆ ವಶಫ್ ತುಷಫ ಶಫಾತಿರ್ ಒಡಾಗನ್ನ ವಾಷೆ ಶಫಾತಿರ್ಕನ್ ಕಬೂಲ್ ಕುರವೇನೆ ಈ ಮಿಕೇನಿ ಅಶಫಾಅತುಲ್ ಉದ್ಮ ಎಮ್ಮೆ ಬಡು ಶಫಾತೆ ನಮ್ಮ ಶಫಾತು ಮಿಸ್ ಮಹರೂಮಾನೆ ಕಿಯಾಮದ್ದು ಹಂ ಎಕಲೆಗೆ ಫಾನುಗೆ ಸುನ್ನ ತಂಗ ಪುರಗಸ್ತಿಗೆ ಬಿತ್ತೀವಿ ನಮ್ಮ ಎಕಮಂಗಾಗೋ ಮೇಮ್ ಬಿರಿವೆತ್ ವಾಂಗಿ ಬಿಜೆಹೆ ಹೌದು ಕೌಸರ್ಕಿ ಹೌದು ಕಾರಿಗೆ ಎಕಲೆ ಫಾನ್ ಇಶಿಂದ ಬಡಾಗಿ ಇನ್ನವನಿ ಕೊಂ ಹದೀಶ್ ಗನ್ನನಿ ಎಕಲೆಗೆ ಫಾನ್ ವಿದಾಲ್ವನಿ ಹದೀಶ್ ಕೊಬ್ಬನಿ ತಿಮಿಂಗ್ ಕಲೆಫಾನ್ಗೆ ಒಮ್ಮತ್ತಿಗೆ ಮೀ ಹುಣ್ಣೆ ತಿಮಿನ್ ಕಲೆಫಾನ್ ಹಿವನಿ ಮಲಾಯಕತ್ತನ್ನು ವಿದಾಲ್ವನಿ ಏ ಮಲಾಯಕತ್ತನ್ನೇ ತೇ ತಿಮಿಂಗ್ ಕಲೆಫಾನ್ ಒಮ್ಮತ್ತಿಗೆ ಮೀನು ಅವಹದ್ದು ಕೊರಬಾಡೆ ಹೌ ಕೌಸರ್ಕಿ ಯಾರು ಫೆಂದೆ ಎ ಹಿಂದು ಮಲಾಯಕತ್ತು ವಿದಾಳ್ವನಿ ಕೀಕೆತ್ತು ವಿದಾಳ್ವನಿ ಇನ್ನ ಕಲಾ ತದ್ರಿ ಮಾ ಅಹ್ದಥು ಬಾದಕ್ ಕಲೆಗೆ ಫಾನು ಸೂರ್ಗ ಒಡಾಗ ತುಂಬ ಫೋಮ್ ನೀವು ಮುಳು ನುಗತೆ ಕಲೆಗೆ ಫಾನ್ ಹಿಂಗೆ ಬಡ ನುಗನ್ನವೇ ಕಲೆ ಫಾನ್ಗೆ ಸುನ್ನತ ಫುರಕಸ್ತೀನಿ ಹಿಂದೆ ಕಲೆ ಫಾನ್ ಹದೀಶ್ ಕುರ್ಬನಿಕೆ ಸುಹಕನ್ ಸುಹಕನ್ ದುರ್ಕುರ ಭಾಷೆ ದುರ್ಕುರ ಕಾಕು ಫಾನ್ ನಾನು ಹುರಿ ಹಾಮಿನ್ ನಬಿ ಬೇಕಲ್ಲ ಹತ್ಯಾರ ಅಳುವನೆ ಶಫಾತ್ ತೆರಕಂ ಒತ್ತಿ ಎಮ್ಮೆ ಫರಾತಿಗೆ ಶಫಾತ್ ತೆರಕಂ ಏ ರಸೂಲುಲ್ಲಾಹಿ ಸಲ್ಲ ಎ ಶಫಾ ತುಂಬ ಸಾಗುನ ಮಹರೂಮ್ ಅಜಾನ್ ಸಬವೆ ಎಮ್ಮ ಆಗೋಮೇನ್ ಲೋಬೆ ತಾಕುಂಗೆ ಅಮ್ಮತಿ ಗೋತಿ ಅವನ ಲೋಬೆ ತುಕ್ತು ನೋಬಿಸ್ ಗೋಲಾನೆ ಬೈಂಗ್ ಉಕ್ತು ಮುನಾನೆ ತುಂಬಿದ ಕೊಫಿಯ ಮಹಾಯಿಂದಗೆ ನೂರುವೆನೆ ಕಲೇಜಿನ ಮೌರಿ ಕೊಲ್ಲಾಸ್ ಎಮ್ಮೆ ಏಕಮಂಗ್ ಆಗೊಂಡು ವರ ಬುಡನ್ ಇಲ್ತಿಮಾಸ್ ಕುರಂಗ್ ದೀನು ಗವ ಕಂತತ್ತಕ ಫುರಸಾರ್ ನುಕುರಬಾಷೆ ನೇಂಗಿ ತಿಳಿಗೆ ದೀನು ಬೇರ್ವಾನೆ ದರಿನ್ ನಂಗೆ ಕಮ್ಗೆ ಅಸರು ಕುರಾನೆ ಮುಸ್ತಮಂಗೆ ಕಮ್ಗೆ ಅಸರು ಕುರಾನೆ ಮೇದ್ರಗುಮಿಗೆ ಮುಸ್ತಮ ಗೋಸ್ವಿ ಎಮ್ಮೆ ಉಡು ಸಬೋಕೆ ಆಗುಮಿಂಗ್ ಅಮಿಲ್ಲ ನಫ್ಸ್ ಎಬ್ಬೆಸ್ ಮಿಹೆಗೆ ಬಲುಗಾಳಾನೆ ಕಮನ್ನೆ ಗೌಮಗೆ ವೆರಿ ಆಯ್ಕಂತ ಕುರಿ ಎಡ್ಯುಕೇಷನ್ ಮಿನಿಸ್ಟರ್ ನಂಬಿಕಂತ ಕುರಿ ನೋ ಆಗೋಮಿಂಗೆ ಜಿಮ್ಮಾಯ್ ಆಗೋಮಿಂಗೆ ದರಿನ್ ಆಗೋಮಿನ ಬುರುಗಾಳುವ ಫೋನು ಏನೆ ಆಗೋಮಿನ ಮಜಬೂರ್ ಕುರಾನ ನಮ್ಮ ಎಸ್ ಲಫಾತುಮ್ ಫೆಸಿಗೆಂಗೆ ಕಂತ ಕುರೆ ದೇಹಕ್ಕೆಂಗೆ ನಿಮ್ಮ ಮಿಹಾರ್ ಜಜ್ಬಾತ್ ಗೋಯ್ ಬುರುಗಾಳಂಜೆನೆ ಗೇಮ್ ಬೇರು ಕುರಾನ ಮೇ ನಾಳಾನೆ ಗೊತ್ತಕ ಪುರತಮ ದೇಹನಿ ಬಿಂಗ ಆಳಾದೆ ಯಾಕಮ್ಮ ಆಗೋಮಿ ಸಮಾಳ್ಕಂದೇವಿ ಆಗೋಮಿ ದುವಾಕಲ್ದ ಸುಭಾನ್ ಮತ್ತಲ್ಲ ಆಗೋಣ ಇಖ್ಲಾಸ್ ಇರ್ಕ ಆಗೋಮಿ ಮೀತನ ಆಯ್ಸೋತೀವಿ ಮಕ್ಸದಲ್ಲ ಹಾ ಪುರಿಯ ಮುಖದ್ದೇವು ಅದೇ ಮೀ ದೀನಿ ವಾಹಕತೆ ದೀನಿ ಆಗೋಮಿ ಮಿಕಂತ ತಿಂಗ್ ಹೆಂಗೆಂಗೆ ವಿಜಯ ದೆಂಗ್ ಆಗೋಮಿ ಮೀಗೆ ನುಜಿಹೇನೆ ಎಬ್ಬಿಸ್ ಮೀಗೆ ವಿದಾಳು ಮಕ ಬಲ ಯಾಕಂಗ್ ಆಗೋಣ ಆಗೋಂಗೆ ಲುಬೆ ತಕ್ಕೂ ಆಗ್ತುನ ಗುವಾಲ್ ಎಬ್ಬಿಸ್ ಮೀಗೆ ವಿದಾಳು ಮಕ ಬಲಾಕ ನುಜಿಹೇನೆ ಅಲ್ಲಾಹ್ಗೆ ವಾಹಿ ಬಸ್ಗಳು ರಸೋಸಮ್ಗೆ ಇರ್ಷಾದ ಐಸ್ಬೋಬ್ಬ ಏ ಬಲಾಫಿ ನಮ ಹೇಗೆ ಮಾನಾಕಿ ಆಗೋಮಿಂಗ್ ಇಸ್ಕಂದಿನಿ ಎ ವಿದಾಳು ಹೆಚ್ಚಕಷೆ ಅಲ್ಲಾಹ ಇಲ್ಲಾಗು ರಸೂಲ ಏ ಸುಮಕ್ಕೆ ಎಂಬ ಜಾಗೋಮಿ ಇಮಾನ್ ಕಂಪುರಿ ಮನ್ವಾನೆ ಆಗೋಮಿಂಗೆ ದರಿನ್ ನಂಗೆ ಅಸರು ಕುರಾನೆ ಆಗೋಮಿಂಗೆ ದರಿ ಫಸ್ಟ್ ಕೊಡದಾನೆ ಕಮ್ಗೆ ಅಸರು ಹುಣ್ಣಾನೆ ಹೆಂಕಮ್ ಕಾವಿನ ಕುರಾಯರು ಇಸ್ಲಾಂ ದೀನ್ ಒಂದನೆ ಹತ್ತರ ಕಮ ಕಬ್ಬೆಲು ಮುಂಗ ಅಮರು ಕುರಬ್ಬ ತುಂಕ ಹಲ್ ಮರ ಅತುಲಿ ಅರ್ಬ ಅಂಗಿನಕ ಕಾವಿನ ಕುರಾನೆ ಹತ್ತರ ಕಮ ಕಬ್ಬೆಲಿ ಫೆ ಲಿ ಮಾಲಿಹ ಒಲಿ ಹಸಬಿಹ ಒಲಿ ಜಮಾಲಿಹ ಒಲಿ ದೀನಿಹ ಹತ್ತರ ಕಮ ದೀನ್ ವೆರಿ ಕಮ ನಸಬ ಹಸಬ ನಸಬ ಮುದಲ ದೀನ್ ವೆರಿಕಮ್ ಫರ್ ಫರ್ ಬಿಜಾತಿ ದೀನಿ ತರಿ ಬತಿಯದ ದೀನ್ ವೆರಿಕಮ ಸಮಾಲು ಕಂದೇಳ್ರೆ ಏರು ಕಾಮ್ಯಾಬು ಆನೆ ನಮ್ಮ ಸಾಗುಮಮ್ಮಿ ಯಾರು ಬಲ್ಲನಿ ಮಾಲೆಗೆ ಹತ್ತರ ಬುರಿ ಇಮಾರತೆ ಹುರಿತೋ ನೆತ್ತು ಏ ಕಾವಿನ ಕುರಾನಿ ಬುರಿ ಬುರಿಯ ಮೀ ನತಿ ಜಾಗಮ್ಯನು ಆಗೋಣ ದಿಮಾವಿ ಆಗೋಣಗೆ ಕುರಿ ಹಾಕಬಣ್ಣಿ ಏ ಬರ ದೇರೆ ಮಿಹಾರ್ ಮೇನಂಜೇನಿ ಇದಾವ್ರಿಗೆ ಗೇಮ್ ಬೇರ್ಕೊಲ್ಲ ಹೆಣ್ಣು ಬಾನಿ ಇಮಾರತವ್ಯ ಕಾವೇರಿ ಕುರಿ ನಮ್ಮ ಆಗೋಣ ಜೋಗ ಜಾನೇನು ಆಗೋಮ ವಿಷ್ಣಾಲ ಮೇಮೆ ದೀನಿ ಕಂಕಮ ಹುರಿ ಹಾಕಮಗೆ ಸಮಾರ್ಕಂದ್ವಿ ಅಲ್ಲ ಗಂದಿ ಹುವಾಕೊಬ್ಬನ ಹುರಿ ಹಾಕಮಗೆ ಕಾಮ್ಯಾಬಲಿ ಮೇನ್ ವಸ್ಸಲಾಮ ಅಲೈಕುಮ್ ಅರ್ತದ ಅದೇ ಇತರ ಸವಾಲ ವೈದ್ಯ ನಮ್ಮ ಅವನು ಹೊರಿಸತಾರ ಮಕಾಮ್ ತೆಗಿನ ದೆಂಕಿಗೆ ದೇವ ಕುರಾನುಗ ಸರಿ ಹೇಕೊಂಗ ಐಸವ ಆಯ್ತೈತೆ ಮಿಬುನೆ ಅದೇ ಹಂಗಿನ ಮಕಾಮ್ ತ ಬ್ಯಾವರ್ ಯಾಕೊಂಗ್ ಕರ್ಕೊಂಡು ಅಶ್ಲು ಇಸ್ಲಾಂ ದೀನ್ ಐಶ್ವ ದೇವಿ ಮಕಾಮ್ ಇಸ್ಲಾಂ ದೀನ್ಗೆ ಕುರಿ ಆಗೋಮ್ ತಸವ್ರ ಗೆನ್ನಮ ಅಸಾ ಬೇಕಲ್ಲ ಇಸ್ಲಾಂ ದೀನ್ ಕಬೂಲ್ ಕುರಮ ಫಾಗಸ್ ಉಮರ್ಗೆ ಫಾನು ಖುದ್ ಕೀರಿತ ಕುರಬ್ವಿ ಹೈದು ರಸೂಲ್ ಅಸಮ್ ಹದೀಸ್ ಕೊರಬಲ್ಲಿ ಅಲ್ಲಿ ಇಸ್ಲಾಮು ಯಜುಬ್ಬು ಮಾ ಇಹದಿಮು ಮಾ ಕಾನ ಕಬ್ಲ ಏ ಉಮರ್ ಏ ಇಸ್ಲಾಂ ದೀನ್ ಅಮುಗ ಕುರಿಗೆ ಗೊಫ್ಫವಾ ಹುರಿ ಹಾಕಂತ ತೆಂಗ ಇಸ್ಲಾಮ್ ಅಮುಗೆ ಸಬಬ್ ಅಲ್ಲ ಫುಸ್ಸವಾದಿ ಬಾನೆ ಹಿತಾಮ್ ಫುಲ್ ಕುರಬ್ವಿ diriti bangin dari wala fawati. Kung kahalat halat ito, ikan Islam din yasya din makam. Ako muna makam na te nigulagin fi. Makam ho din midan ni football mecha kang arani. Wali kulang. Ni din midan ni kumba ito. Ako na dimawi hadisa yung school ke dari warak wali mecha kang arani. Ako na wali mecha kang arani fi ya. Nimuni ako na baddua kurama kaya ng uriyahin mingi fa binda ginda. Baddua Quran Allah hadratuga dem bunang ekam mawes daname balang ladhaya kudawa hakaten agone dekki rangal agone ekam kalemen agone balan dani rasu gemmen gen daname sharta gemat dehedu me lan jehen chodu buriya ka mati ge emme hedun kolake den agone unna emme kuri sab gattile bade jan massages kon dehen ya sa muriya ko dinin hutta Allah rahmat ekak kus baire ni agone uriya ko din ta agone uriya ko din ta ka agone dua kurum Allah subhanahu wa ta'ala te ko din hew rahmal labba ekama kalgumenge darinna tarbiyat den aishwati kombaitu beruge teacher oti nulibeti emihu masaye kommes meku daskoddiege mikudin baaver nuwi agumena emihu na kannenge ne kalimu kudinge diine diini kanta tengene agumenna fe emihu dakkawa kabul nukura emihu ingirajin etekkiwa dine etek kabul kollare nimuni enge chaguma kabul kura kan nujhene ei masale ke agume ekama medu lo pulwalenge beje vistanenge beje ade swalene tijagum ora